ಸುಮಾರು ವರ್ಷದಿಂದ, ಈಗ ಒಂದು 10 ವರ್ಷದಿಂದ ದಾಳಿಂಬೆ ಬೇಸಾಯದ ಅನುಭವ ಹೊಂದಿದ್ದಾರೆ. ಜೊತೆಗೆ ಪಪ್ಪಾಯನ ಸಹ ಮೊದಲೆಲ್ಲ ಮಾಡಿದ್ದಾರೆ. ಲಿಂಗ್ಸೂರು ಭಾಗಕ್ಕೆ ವಿಶೇಷವಾಗಿ ಬಂದಾಗ ಸಾಕಷ್ಟು ಜನ ರೈತರು ಪಪ್ಪಾಯ ಇರ್ಬೋದು, ದಾಳಿಂಬೆ, ಇತ್ತೀಚೆಗೆ ದ್ರಾಕ್ಷಿ, ಕಬ್ಬು, ಹಲವಾರು ಬೆಳೆಗಳನ್ನು ರೇಷ್ಮೆ ಬೆಳೆದು ಒಳ್ಳೊಳ್ಳೆ ಒಂದು ಆದಾಯವನ್ನು ಲಿಂಗ್ಸೂರು ಭಾಗದಲ್ಲಿ ರೈತರು ಮಾಡ್ತಾ ಇದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಶಶಿಧರ್ ಪಾಟೀಲ್ ಅವರು ಅವರ ದಾಳಿಂಬೆ ಬೇಸಾಯದ ಅನುಭವ, ಜೊತೆಗೆ ಪಪ್ಪಾಯ ಬೇಸಾಯದ ಅನುಭವ, ಯಾವ ರೀತಿ ತೋಟಗಾರಿಕೆ ಬೆಳೆಗಳು ಅವರಿಗೆ ಆದಾಯವನ್ನು ತಂದು ಕೊಡ್ತಾ ಇದ್ದಾವೆ ಅಂತಕ್ಕಂಥ ವಿಚಾರವನ್ನು ಹಂಚ್ಕೋತಾ ಇದ್ದಾರೆ. ಶಶಿಧರ್ ಪಾಟೀಲ್ರೆ, ತಮ್ಮ ಒಂದು ಹಿನ್ನೆಲೆಯನ್ನು ಹೇಳಿ, ತಮ್ಮ ಕೃಷಿ ಕುಟುಂಬದ ಹಿನ್ನೆಲೆ, ತಾವು ಎಷ್ಟು ವರ್ಷದಿಂದ ಕೃಷಿಯಲ್ಲಿ ಬಂದ್ರಿ, ಜೊತೆಗೆ ಮೊದಲು ನಿಮ್ಮ ಕೃಷಿ ಹೇಗಿತ್ತು, ಇತ್ತೀಚೆಗೆ ಏನೆಲ್ಲ ಬದಲಾವಣೆಗಳನ್ನು ಮಾಡ್ಕೊಂಡಿರ್ತಾವೆ? ಸರ್, ನಾನು MA ಓದಿದ್ದೇನೆ ಸರ್, MA ಆಗಿದೆ ಸರ್. ನಮ್ಮ ಫಾದರ್ ಫೀಲ್ಡ್ ಬ್ಯಾಂಕ್ ಮ್ಯಾನೇಜರ್ ಸರ್. ಇಲ್ಲೇ ನಮ್ದು ಆಶಾಳ ಅಂತ ಬರುತ್ತೆ ಸರ್, ಲಿಂಗ್ಸೂರು ತಾಲೂಕು ಮುದ್ಗಲ್ ಹತ್ರ. ಹಂಗಾಗಿ ಸ್ವಲ್ಪ ನಮ್ಗೆ ಇದು ತೋಟಗಾರಿಕೆ, ನಾವು ದಾಳಿಂಬೆ ರಾಮ್ಬಾಬು ಅಂತ ಕುಷ್ಟಗಿಲ್ಲಿ ದುಡಿಮೆ ಸರ್, ಅವರಿಂದ ನಾವು ಸ್ವಲ್ಪ ಜಾಸ್ತಿ ಇದು ತಗೊಂಡು ಮಾಡಿದ್ದೀವಿ ಸರ್. ನಾವು ಫಸ್ಟಿಂದ ದಾಳಿಂಬೆ ಮಾಡಿವಿ ಸರ್, ಆವಾಗ ಎಲ್ಲ ಒಳ್ಳೆ ಇದ್ದಿತ್ತು ಸರ್. ಇವಾಗ ಈ ವಾತಾವರಣ ಇದಾಗಿ ನಾವು ಫಸ್ಟ್ ಟೈಮ್ ಮಾಡಿದಲ್ಲೇ ನಾನು ಒಂದು 5 ಎಕರೆಗೆ ಕನಿಷ್ಠ ಒಂದು 60 ಟನ್ ತೆಗೆದಿನಿ ಸರ್. ಫಸ್ಟ್ 2ನೇ ವರ್ಷನ ಫಸ್ಟ್ ಇಯರ್ ಗಿಡಕ್ಕೆ 15-20 ಕೆಜಿ ಬಂದಿತ್ತು ಸರ್ ನಂದು ಇಳುವರಿ. ಇವಾಗ ಪಪ್ಪಾಯಿನ ಒಳ್ಳೆ ಇಳುವರಿ ತೆಗೆದ್ವಿ ನಾವು ಅವಾಗೆಲ್ಲ. ಇವಾಗನ ಮತ್ತೆ ಸ್ಟಾರ್ಟಿಂಗ್ ಮಾಡ್ತಾ ಇದ್ವಿ ಸರ್. ಪಪ್ಪಾಯಿನಿದೆ, ದಾಳಿಂಬೆನಿದೆ. ಈ ಕ್ಲೈಮೇಟ್ಗೆ ಇದಾಗಿ ಏನಾಗಿದೆ, ಸ್ವಲ್ಪ ಈಗ ಕೂಲಿ ಕಾಸ್ಟು, ಗೊಬ್ಬರದ್ದು ಅವಾಗಂದ್ರೆ ಸ್ವಲ್ಪ ಕಮ್ಮಿ ಇತ್ತು ಸರ್. ನಾವು ಸ್ಟಾರ್ಟಿಂಗ್ ಮಾಡಿದಲ್ಲಿ ಭಾಳ ಕಡಿಮೆ ಇತ್ತು. ಇವಾಗ ಪೊಟ್ಯಾಷ್ ಅಂತೂ 1800-1700 ಆಗಿದೆ ಸರ್. ಇವಾಗ ಇದೇ ವರ್ಷನ, ಲಾಸ್ಟ್ ಇಯರ್ ಎಲ್ಲ 800-600 ಹಿಂಗೆಲ್ಲ ಇತ್ತು ರೀ. ಹಿಂಗಾಗಿ ಈಗ ಸ್ವಲ್ಪ ಕಷ್ಟಕರ ಆಗಿದೆ ಸರ್ ಈಗ ಆರ್ಟಿಕಲ್ಚರಿಗೆ. ಈಗ ಮೊದಲು ತಾವು ದಾಳಿಂಬೆ 10 ವರ್ಷದಿಂದ ಅನುಭವ ಇದೆ, ಮೊದಲೆಲ್ಲ ಹೇಗೆ ಚೆನ್ನಾಗಿ ಲಾಭ ಬಂತ ನಿಮಗೆ ದಾಳಿಂಬೆ? ಒಂದೊಂದು ಎಕರೆಗೆ ಎಷ್ಟೆಷ್ಟು ಒಂದು ಇಳುವರಿ ಅದು ಬಂತು ತಮ್ಮದೆಲ್ಲ? ಸರ್, 8 ಎಕರೆಗೆ ನನಗೆ ಏನಿಲ್ಲ ಅಂದ್ರೆ 110 ಟನ್ ಬಂತು ಸರ್ ಒಂದು ಟೈಮ್, 3ನೇ ವರ್ಷಕ್ಕೆ ಬೆಳೆ. ಅವಾಗೆಲ್ಲ ಅವಾಗ 110-120 ಹಿಂಗೆಲ್ಲ ಕೊಟ್ಟಿದ್ದೆವು ಸರ್. ಇವಾಗ ಖರ್ಚು ಜಾಸ್ತಿ ಆಗಿದೆ ಸರ್, ಇಳುವರಿ ಕಮ್ಮಿ ಆಗಿಬಿಟ್ಟಿದೆ. ರೇಟಿನ ಸಿಕ್ಕಾಪಟ್ಟಿದೆ, ಈಗ 140-150 ಹಿಂಗೆಲ್ಲ ಇದೆ. ರೇಟಿಂದೇನು ಇದಿಲ್ಲ ಸರ್. ಈಗ ಈ ಕ್ಲೈಮೇಟು ಈಗ ಅಪ್ ಟು ಡಿಸೆಂಬರ್ವರೆಗೆ ಮಳೆ ಬರ್ತಾ ಇದೆ ನಮ್ಮ ಹತ್ರ. ಮಳೆ ಸ್ವಲ್ಪ ಜಾಸ್ತಿ ಆದರೆ ಸ್ವಲ್ಪ ದಾಳಿಂಬೆಗೆ ಭಾಳ ಪ್ರಾಬ್ಲಮ್. ಹಂಗೇನು ಪಪ್ಪಾಯಿಗೆ ಮಳೆ ಆದರೆ ಒಳ್ಳೆಯದು, ಬಟ್ ದಾಳಿಂಬೆಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ ಸರ್ ಇತ್ತೀಚಿನ ದಿನದಲ್ಲಿ. ಹೇಗೆ ಲಿಂಗ್ಸೂರು ಭಾಗದಲ್ಲಿ ಯಾವುದೇ ಒಂದು ನೀರಾವರಿ ಅನುಕೂಲತೆಗಳಿಲ್ಲ, ಇಲ್ಲಿ ಹೇಗೆ ನೀರಿನ ಅನುಕೂಲತೆಗಳು ಹೇಗೆ ಇದ್ದಾವೆ? ಬೋರ್ ಇರ್ಬೋದು ಅಥವಾ ಬಾವಿಗಳಿದ್ದಾವೆ, ಹೇಗೆ ಎಲ್ಲ ನೀರಾವರಿ ವ್ಯವಸ್ಥೆನ ಮಾಡ್ಕೊಂಡಿರ್ತಾವೆ? ಸರ್, ನಮಗೆ ಬೋರ್ ಇದ್ದಾವೆ ಸರ್, ಒಂದೆರಡು ಬೋರ್ ಇದ್ದಾವೆ ಸರ್. ಮತ್ತೆ ಅಲ್ಲಿ ಪಕ್ಕದನ ಹೊಲದ್ರಿಂದ ನಾವು ತಗೊಂಡಿದ್ದೀವಿ ಸರ್. ಅಂದ್ರೆ ನೈಟೆಲ್ಲ ಈ ಅವಾಗ ಕರೆಂಟ್ ಇತ್ತು ಸರ್, ಈಗ ಒಂದು 4 ಇಯರ್ಸ್ ಆಯ್ತು ಸರ್ ಕರೆಂಟ್ ಇಲ್ದಂಗೆ ಆಯ್ತು. ಅವಾಗ ನೈಟೆಲ್ಲ ಕರೆಂಟ್ ಇತ್ತು, ಊರಿಗೆ ಹಾಕೊಂಡು ಅಲ್ಲಿಂದ ನೀರು ವ್ಯವಸ್ಥೆ ಮಾಡ್ಕೊಂಡಿದ್ರು, ಟ್ಯಾಂಕಿ ಮಾಡಿ ಬೆಳಗ್ಗೆವರೆಗೂ ಮಾಡ್ತಿದ್ವಿ ಸರ್. ನೀರಿನ ವ್ಯವಸ್ಥೆ ಇದೆ ಸರ್ ನಮಗೆ. ಈ ಕಡೆ ಬೇಡ ಕರೆಕ್ಟ್ ಹತ್ರ ನೀರಿದೆ ಸರ್, ಒಂದು 3 ಬೋರ್ ಇದ್ದಾವೆ ಸರ್, ಅದನ್ನ ಸ್ಟೋರೇಜ್ ಮಾಡಿ ಮಾಡ್ತಾ ಇದ್ದೀವಿ ಸರ್. ಈಗ ದಾಳಿಂಬೆ ತಮ್ಮದು ತಳಿ ಯಾವುದು, ಜೊತೆಗೆ ಮಾರಾಟದ ವ್ಯವಸ್ಥೆಯನ್ನು ಹೇಗೆ ಮಾಡ್ಕೋತಿದ್ದಿರಲ್ಲ? ದಾಳಿಂಬೆ ಕೇಸರ ನಮ್ಮ ಏರಿಯಾಗೆಲ್ಲ ಕೇಸರ ಇದಾರೆ ಸರ್. ಮಾರಾಟ ವ್ಯವಸ್ಥೆ ಈಗ ಅಲ್ಲಿಗೇನು ಕಳಿಸ್ಬೋದು ಸರ್, ಬೆಂಗಳೂರಿಗೆ ಕಳಿಸ್ಬೋದು, ಇಲ್ಲಿನ ಬರ್ತಾ ಇದ್ದಾರೆ. ಮಾರಾಟದ್ದೇನು ಯಾವುದು ಪ್ರಾಬ್ಲಮ್ ಇಲ್ಲ ಸರ್, ದಾಳಿಂಬೆಗೆ ಯಾವುದ್ಯಾವುದು ಪ್ರಾಬ್ಲಮ್, ಮಾರಾಟದ ಪ್ರಾಬ್ಲಮ್ ಇಲ್ಲ, ಏನಿಲ್ಲ. ಬಟ್ ಈ ವಾತಾವರಣಕ್ಕೆ ಏನಾಗಿದೆ, ಕಣ್ಣು ಸಿಕ್ಕಾಪಟ್ಟೆ ಅಂತ್ರಾಕ್ಸು, ಬ್ಲೈಟು, ತ್ರಿಪ್ಸು ಸಿಕ್ಕಾಪಟ್ಟೆ ಆಗಿದೆ ಸರ್. ಈ ಒಂದು 2-3 ವರ್ಷದಲ್ಲಿ ನಮ್ಮ ಲಿಂಗ್ಸೂರು ತಾಲೂಕಲ್ಲಿ ಒಬ್ಬೊಬ್ಬರು ತೋಟದಿಂದ 500-600 ಟನ್ ಬರೋಂಥದ್ದು ಇವತ್ತು 50-60 ಟನ್ ಬಂದಿತ್ತು ಸರ್ ಈ ಒಂದು 2 ಇಯರ್ಸಲ್ಲಿ. ಯಾಕೆ ಇದು ವಾತಾವರಣದಲ್ಲಿ ಆಗ್ತಕ್ಕಂಥ ವೈಪರೀತ್ಯಗಳಂತೀರ? ಇನ್ನೂ ಕೆಲವೊಂದು ಕಡೆ ಇದಾವೆ ಚೆನ್ನಾಗಿ ಇಳುವರಿ ಪಡ್ಕೋತಿದ್ದಾರೆ ರೈತರು. ಸರ್, ಇಲ್ಲಿ ಏನಾಗಿದೆ ಸರ್, ಅವು ಸ್ವಲ್ಪ ಸಸಿಯಲ್ಲೇ ಬ್ಲೈಟ್ ಬರ್ತಾ ಇದೆ ಸರ್. ಈಗ ಅವಾಗಂದ್ರೆ ಬ್ಲೈಟ್ ಇಷ್ಟು ಸಿಕ್ಕಾಪಟ್ಟೆ ಇದ್ದಿಲ್ಲ, ಇವಾಗ ಬ್ಲೈಟ್ ಇದ್ದು ಒಂದು ಪ್ರಾಬ್ಲಮ್. ಈಗ ಅಂತ್ರಾಕ್ಸ್ ಒಂದು ಜಾಸ್ತಿ ಆಗಿಬಿಡುತ್ತೆ ಸರ್. ಅಂತ್ರಾಕ್ಸು ಇದು ವಿಲ್ಟ್ ಅಂತ ಬರುತ್ತೆ ಸರ್, ಗಿಡ ತನ್ನಷ್ಟು ತಾನೇ ಒಣಗಿಬಿಡೋದು. ಹಿಂಗಾಗಿ ಅದರದೊಂದು ಪ್ರಾಬ್ಲಮ್ ಇದೆ ಸರ್. ಅದಕ್ಕೆ ನಾವು ಎಲ್ಲ ಕಡೆ ಧಾರವಾಡದಿಂದ ಹೋಗಿ ಬಂದಿದ್ವಿ ಸರ್. ಬಾಗಲಕೋಟೆಲ್ಲ ಒಬ್ರು ಯಾರು ಮಂಜುನಾಥ್ ಅಂತ ಇದ್ರು ಸರ್ ಅವಾಗ, ಈಗೇನು ಮೈಸೂರಿಗೆ ಇದ್ದಾರೆ ಸರ್. ಅವ್ರನ್ನ 2 ಸಲ ತೋರಿಸಿವಿ ಸರ್. ಅವರು ಸೈಂಟಿಸ್ಟ್ ಸರ್, ಅಗ್ರಿ ಯೂನಿವರ್ಸಿಟಿಯವರು. ಅವರು MSc ಯಾವುದೋ ಆರ್ಟಿಕಲ್ಚರ್ ಇದ್ರು ಸರ್. ಅವ್ರನ್ನ ತಂದು ನೋಡ್ಕೊಂಡಿದ್ದೀವಿ ರೀ. ಬಟ್ ವಿಲ್ಟ್ ಅದು ಕಮ್ಮಿ ಆಗ್ತಾ ಇದೆ ಸರ್. ಈ ವಾತಾವರಣದಿಂದ ಏನಾಗಿದೆ ರೀ, ಮಳೆ ಸಿಕ್ಕಾಪಟ್ಟೆ ಆದ್ರೆ ದಾಳಿಂಬೆ ಸಿಕ್ಕಿಸೋದು ಭಾಳ ಕಷ್ಟ ಸರ್. ಎಷ್ಟು ಸ್ಪ್ರೇ ಮಾಡೋ, ಸ್ಪ್ರೇ ಖರ್ಚು ಜಾಸ್ತಿ ಆಗುತ್ತೆ ಹೊರತಾಗಿ ಇನ್ಕಮ್ ಬರೋದು ಕಮ್ಮಿ ಇದೆ ಸರ್. ಹೇಗೆ ಮತ್ತೆ ಮುಂದಿನ ದಿನಗಳಲ್ಲಿ ಇದೇ ರೀತಿ ಮುಂದುವರೆದ್ರೆ ದಾಳಿಂಬೆ ಕ್ಷೇತ್ರ ಲಿಂಗ್ಸೂರು ತಾಲೂಕಿನಲ್ಲಿ ಸಾಕಷ್ಟು ಕಡಿಮೆ ಆಗ್ಬೋದು ಅಂತ ಅನಿಸ್ತದೆ ನಿಮಗೆ? ಈ 2 ವರ್ಷದಲ್ಲಿ ಕಡಿಮೆ ಆಗಿದೆ ಸರ್, ಭಾಳ ಸಿಕ್ಕಾಪಟ್ಟೆ ಕಡಿಮೆ ಆಗಿದೆ ಸರ್. ಆದ್ರೆ ಪಪ್ಪಾಯಿ ಅಂತ ಚೆನ್ನಾಗಿದೆ ಸರ್, ಪಪ್ಪಾಯಿ ಚೆನ್ನಾಗಿದೆ ಸರ್. ಒಳ್ಳೆ ರೇಟ್ ಏನಿದೆ ಸರ್ ಪಪ್ಪಾಯಿಗೆ? ಈಗ 15-20 ಈಗೆಲ್ಲ ಈಗ ಸ್ಟಿಲ್ 12-13 ಇದೆ. ಅದಕ್ಕೆ ರೋಗ ಐತೆ ಅಂದ್ರೆ ಪಪ್ಪಾಯಿ ಏನು ಪರವಾಗಿಲ್ಲ ಸರ್, ಮಾಡ್ಬೋದು ಪಪ್ಪಾಯಿದೆ, ಏನು ತೊಂದರೆ ಇಲ್ಲ. ಈಗ ದಾಳಿಂಬೆ ನೀವು ನೋಡ್ರಿ, ಇಷ್ಟು ವರ್ಷ ಅನುಭವ ಇದೆ, 1 ಎಕರೆ ದಾಳಿಂಬೆಗೆ ಖರ್ಚು ಎಷ್ಟು ಬರ್ತಂತೀರ ಅಂದಾಜು? ಭಾಳಷ್ಟು ಹೇಳ್ತಾರೆ ರೈತರು, ಇಲ್ಲ ರೀ ಭಾಳ ಅದನ್ನು ಕೂಸಿದ್ದು ಅಪ್ಪಣ್ಣ ಮಾಡಿದಂಗೆ ಮಾಡಬೇಕು, ದಿವಸ ಎಣ್ಣೆ ಹೊಡಿಬೇಕು ಅಂತ ಹೇಳ್ತಿರ್ತಾರೆ. ಖರ್ಚು ಇಷ್ಟೆಲ್ಲ ನಾವು ಕೇಳಿದಾಗ ಭಯ ಆಗತ್ತೆ, ಎಷ್ಟು ಖರ್ಚು ಬರುತ್ತೆ 1 ಎಕರೆಗೆ ದಾಳಿಂಬೆಗೆ? ಸರ್ ಎಕರೆಗೆ ಒಂದೂವರೆ ಲಕ್ಷ ಖರ್ಚು ಬರುತ್ತೆ ಸರ್, ಅದು ಲಾಭ ಏನು ಬರ್ತು ಬಿಡು ಸರ್, 10-12 ಲಕ್ಷ ತನಕ ಬರುತ್ತೆ ಒಳ್ಳೆ ಇಳುವರಿ ಬಂದ್ರೆ. ಈ ರೇಟಲ್ಲಿ ಏನು 150-160 ರೂಪಾಯಿ ಇದ್ದಲ್ಲೇ ತೋಟದಲ್ಲೇ ತಗೊಂಡು ಹೋಗ್ತಾರೆ ಸರ್ ಬಂದು, ಇನ್ನು ಅಲ್ಲಿ ಏನು ಹೋಗೋದಬೇಕಲ್ಲ, ಇಲ್ಲೇ ಸ್ಟಿಲ್ ಈಗೇನು ತೋಟದಲ್ಲಿ ಏನಿದೆ ಮಾಲ ಚಲೋ ಇತ್ತಪ್ಪ 170 ರೂಪಾಯಿವರೆಗೆ ಬರುತ್ತೆ. ಮಿನಿಮಮ್ 10 ಟನ್ನು 12 ಟನ್ನು 18 ಟನ್ನು ಅವ್ರವ್ರು ಬೆಳೆಸಿದ ತಕ್ಕ ಇರುತ್ತೆ ಸರ್, ಅದಕ್ಕೆ ಎಷ್ಟು ನಿರ್ವಹಣೆ ಒಳ್ಳೇದು ಮಾಡ್ತೀವಿ ಅಷ್ಟು ಅಂಕರ್ ಬಂದೇ ಬರುತ್ತೆ ಸರ್. ಇವಾಗ ಸ್ವಲ್ಪ ನಮಗೂ ಏನಾಗಿಬಿಡ್ದೆ ಹಳೆ ತೋಟ ಆಗಿಬಿಡ್ದು ಸರ್, ಹಿಂಗಾಗಿ ಅವ್ರು ಸ್ವಲ್ಪ ಜಾಸ್ತಿ ಬ್ಲೈಟ್ ಒಂದು ಬಂದಿದ್ದಲ್ಲ ಸರ್, ಹಿಂಗಾಗಿ ಪ್ರಾಬ್ಲಮ್ ಆಗಿದೆ. ಈ ಹೊಸ್ದಾಗಿ ಮತ್ತೆ ಹೊಸ್ತಾ ಇದ್ದೀವಿ ಸರ್, ಈಗ ಮತ್ತೊಂದು ಹೊಸ್ತಾ ಇದ್ದೀವಿ ಈಗ, ಒಂದು 20 ಎಕರೆ ರೆಡಿ ಮಾಡಿದ್ದೀವಿ ರೀ. ಈಗ ಪಪ್ಪಾಯಿ ಈಗ ನಾಳೆ May 17ಕ್ಕೆ ಪ್ಲಾಂಟೇಷನ್ ಮಾಡ್ತಾ ಇದ್ದೀವಿ. ಹಂಗೆ ಮಾವನ್ನು ಒಂದು ಏನು ಕೇಸರ್ ವೆರೈಟಿ ಚೆನ್ನಾಗಿದೆ ಅಂತ ಸರ್, ಅದು ಒಂದು 10 ಎಕರೆ ಮಾಡ್ತಾ ಇದ್ದೀವಿ ಬಸಾಪುರದಲ್ಲಿ. ಈಗ ಪಪ್ಪಾಯ ಮೊದಲು ತಾವು ಹಾಕಿದೀವಿ ಅಂತಂದ್ರೆ ಹೇಗೆ ನಿಮಗೆ ಲಾಭ ಅನಿಸ್ತಾ ಪಪ್ಪಾಯ ಸರ್? ಇವಾಗ ಒಂದು 6 ವರ್ಷದಿಂದ ಮಾಡಿದ್ರೆ ಪಪ್ಪಾಯಿ 6 ರೂಪಾಯಿ ಕೊಟ್ಟರೆ 82 ಲಕ್ಷ ಆಗಿತ್ತು ಸರ್ ನನ್ನ ಟೋಟಲ್ ಬರೀ 10 ಎಕರೆಗೆ ಸರ್. 6 ಎಕರೆ ಪಪ್ಪಾಯ 6 ರೂಪಾಯಿ ಮಾರಿದ್ರೆ, 6 ರೂಪಾಯಿ ಮಾರಿದ್ರೆ ಒಳ್ಳೆ ಇಳುವರಿ ಬಂದಿತ್ತು ಸರ್ ನಮ್ದು. ಅವಾಗ ನಾ ಗಿಡ ಕಡೆ ಕಾಲಕ್ಕೆ 40-40 ಕೆಜಿ ಇತ್ತು ಸರ್, ಬಟ್ ಈ ರೇಟಲ್ಲಿ ಏನಾಗಿದೆ ಇವಾಗ ಸ್ವಲ್ಪ ಜಾಸ್ತಿ, ಈಗ ರೋಗ ಅದಕ್ಕಿಂತ ಜಾಸ್ತಿ ಆಗಿದೆ ಸರ್. ಇನ್ನೊಂದು ಹೊಸ ವೆರೈಟಿ ಯಾವ್ದ G50 ಯಾವ್ದೋ ಬಂದಿದೆ ಅಂತ ಸರ್, ಅದು ಸ್ವಲ್ಪ ರೋಗ ಕಡಿಮೆ ಇದೆ ಅಂತ, ಅದಕ್ಕೇನು ರೋಗ ಇಲ್ಲ ಅಂತ, ಬಟ್ ಅದನ್ನೇ ನೋಡ್ತಾ ಇದ್ದೀವಿ ಸರ್. ಈಗ ಮಾಡೋದಂಕರ ಈಗ 786 ಅಂತ ರೆಡ್ ಲೈಟ್ ಅಂತ ಬರುತ್ತೆ ಸರ್ ಅದು. ಈಗ ಪಪ್ಪಾಯಕ್ಕೆ ಬಂದರೆ ಪಪ್ಪಾಯ ಭಾಳಷ್ಟು ಇತ್ತೀಚೆಗೆ ಮತ್ತಷ್ಟು ಜನ ರೈತರು ಪಪ್ಪಾಯಕ್ಕೆ ಬರ್ತಾ ಇದ್ದಾರೆ. ದಾಳಿಂಬೆನೂ ಇದೆ, ಜೊತೆ ಜೊತೆಯಾಗಿ ದಾಳಿಂಬೆ ಜೊತೆ ಪಪ್ಪಾಯನ್ನು ಬೆಳೀತಾ ಇದ್ದಾರೆ. ಆದರೆ ಪಪ್ಪಾಯ ಒಂದೇ ಬೆಳೆಯಾಗಿ ಬೆಳೆಯುವಂಥ ರೈತರ ಸಂಖ್ಯೆ ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದೆ. ಯಾಕೆ ಪಪ್ಪಾಯ ಈ ಭಾಗದಲ್ಲಿ ಮತ್ತೆ ಜಾಸ್ತಿ ಆಗ್ತಾ ಇದೆ ಅಂತಿರ್ತಾವೆ ಸರ್? ಈಗ ದಾಳಿಂಬೆ ಏನಾಗಿತ್ತು ಸರ್, 2 ಇಯರ್ಸ್ ವೇಟ್ ಮಾಡ್ಬೇಕು ಸರ್, ಪಪ್ಪಾಯ ಅದರ 7-8 ಮಂತ್ಸಲ್ಲಿ ಬಂದ್ಬಿಡುತ್ತೆ ಸರ್. ಒಳ್ಳೆ ರೇಟ್ ಇತ್ತಪ್ಪ ಅಂತಂದ್ರೆ ಅದನ್ನು ಆದಾಯ ಆಗಿಬಿಡುತ್ತೆ ಸರ್. ಈಗ ದಾಳಿಂಬೆ ಅಂದರೆ 2 ವರ್ಷ ತಡೆದು ಅದು ಮತ್ತೆ ಈಗ ಬ್ಲೈಟು ಮಳೆ ಸಿಕ್ಕಾಪಟ್ಟೆ ಬಂದ್ರೆ ಅದ್ರ ಪ್ರಾಬ್ಲಮ್ ಸರ್. ಪಪ್ಪಾಯ ಕಡೆ ಜಾಸ್ತಿ ಇದು ಮಾಡ್ತಾರೆ. ಈಗೇನು ಹೊಸ್ದಾಗಿ ಮತ್ತೆ ಈಗ ಮಾವನ್ನು ನೋಡ್ತಾ ಇದ್ದಾರೆ ಸರ್. ಈಗ ಒಂದು ದ್ರಾಕ್ಷಿನ ಮಾಡಿದಾರಲ್ಲ ಸರ್, ದ್ರಾಕ್ಷಿ ಸ್ಟಾರ್ಟ್ ಆಗಿದೆ. ಈಗ ಮಾವು ಇದೆ, ಡ್ರ್ಯಾಗನ್ ಫ್ರೂಟ್ಸ್ ಏನೋ ಮಾಡಿದಾರಂತಿದೆ, ಡ್ರ್ಯಾಗನ್ ಇದೆ, ಹಿಂಗೆ ಇದೆ ಸರ್. ಆರ್ಟಿಕಲ್ಚರ್ ನಮ್ಮ ಲಿಂಗಸೂರು ತಾಲೂಕಲ್ಲಿ ಚೆನ್ನಾಗಿದೆ ಸರ್, ಬಟ್ ಆದ್ರೆ ದಾಳಿಂಬೆ ಅಷ್ಟು ಒಳ್ಳೆ ಬೆಳೆ ಯಾವ್ದಿಲ್ಲ ಹಂಗ ನೋಡಿದ್ರೆ, ಎಲ್ಲ ಕಂಪೇರ್ ಮಾಡಿದ್ರೆ. ಇದೇನು ಸ್ವಲ್ಪ ಬ್ಲೈಟ್ ಆದಾಯವನ್ನು ತರತಕ್ಕಂತ ಬೆಳೆ ದಾಳಿಂಬೆ, ಆದಾಯ ತರತಕ್ಕಂತ ಬೆಳೆ ದಾಳಿಂಬೆ. ಎಷ್ಟೇ ಏನಿದ್ರು ದಾಳಿಂಬೆ ಒಳ್ಳೆ ಆಗುತ್ತೆ ಸರ್, ಬಟ್ ಈ ಒಂದು ವಾತಾವರಣದಿಂದಾಗಿ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಸರ್. ಮುಂದಿನ ದಿನಮಾನಗಳಲ್ಲಿ ಮತ್ತೆ ಅದಕ್ಕೆ ಏನಾದರೂ ಪೆಸ್ಟಿಸೈಡ್ಸ್ ಅದು ಇದು ಇದು ಮಾಡಿದ್ರೆ ಮತ್ತೆ ಅದೇ ಒಳ್ಳೆ ಬೆಳೆ ಸರ್ ಎಲ್ಲದಕ್ಕಿನ. ಈಗ ಪಪ್ಪಾಯ ಮೊದಲೆಲ್ಲ ಮಾಡಿದಿಲ್ಲ ತಾವು, ಇಳುವರಿ ಹೇಗೆ ಬಂತು ಪಪ್ಪಾಯ? ಯಾವ ತಳಿ ಹಾಕಿದ್ರಿ ನಿಮ್ಮ ಅನುಭವದಲ್ಲಿ, ಯಾವ ತಳಿ ಪಪ್ಪಾಯ ಭಾಳ ಬೆಳೆಯೋದು ಚಲೋ ಅಂತ ಹೇಳ್ತಿರ್ತಾವೆ ಸರ್? ಅದೇ ಇರೋದು ಈಗ ನಮ್ಮ ಕಡೆ ಎಲ್ಲ ಇರೋದು ರೆಡ್ ಲೇಡಿ 786 ಅಂತ ಬರುತ್ತೆ ಸರ್, ಅದು ಒಂದೇ ಸರ್, ಒಳ್ಳೆ ಇಳುವರಿ ಬರುತ್ತೆ ಸರ್ ಅದು. ಬಟ್ ಇತ್ತೀಚಿನ ದಿನಗಳಲ್ಲಿ ಮಳೆ ಸ್ವಲ್ಪ ಜಾಸ್ತಿ ಆಗೋದಕ್ಕೆ, ಸ್ವಲ್ಪ ಥಂಡಿ ಜಾಸ್ತಿ, ಕ್ಲೈಮೇಟ್ ವೇರಿಯೇಷನ್ ಆಗೋದಕ್ಕೆ ಅದಕ್ಕೆ ಸ್ವಲ್ಪ ವೈರಸ್ ಜಾಸ್ತಿ ಆಗಿದೆ ಸರ್ ಇತ್ತೀಚಿನ ದಿನಗಳಲ್ಲಿ. ಬಟ್ ಆ ರೆಡ್ ಲೇಡಿ ತಳಿ ಅಂಕರ 786 ಅಂತ ಬರುತ್ತೆ ಸರ್, ಚೆನ್ನಾಗಿದೆ ಸರ್ ಅದು. ಈಗ ವೈರಸ್ ಡಿಸೀಸ್ ಏನು ಹೇಳ್ತಾರೆ, ಭಾಳಷ್ಟು ಮಂದಿ ಪಪ್ಪಾಯದಲ್ಲಿ ಹೆದರ್ಬಿಡ್ತಾರೆ ವೈರಸ್ ಬಂತಂದ್ರೆ ಹೋಗ್ಬಿಡ್ತದೆ ಬೆಳೆ ಅಂತೇಳಿ. ನಿಮ್ಮ ಅನುಭವದಲ್ಲಿ ವೈರಸ್ಸು ಯಾವ ಒಂದು ಸೀಸನ್ನಲ್ಲಿ ನಾಟಿ ಮಾಡೋದ್ರಿಂದ ಜಾಸ್ತಿ ಬರುತ್ತೆ ಅಥವಾ ಕಡಿಮೆ ಬರುತ್ತೆ ಅಂತಕ್ಕಂಥದ್ದು ಏನಾರು ಅನುಭವ ಇದೆ ಸರ್? June 1st ಮಾಡಿದ್ರೆ ಸ್ವಲ್ಪ ಕಡಿಮೆ ಇರುತ್ತೆ ಸರ್. ನಾವು ಯಾವಾಗಾದ್ರೂ ಸೆಪ್ಟೆಂಬರ್ ಪ್ಲಾಂಟೇಷನ್ ಹಂಗೆ ಏನಾದರೂ ಮಾಡಿದರೆ ವೈರಸ್ ಜಾಸ್ತಿ ಆಗುತ್ತೆ. ವೈರಸ್ ಬರೋದು ಸ್ವಲ್ಪ ಥಂಡಿಗೆ ಜಾಸ್ತಿ ಬರುತ್ತೆ, ಸೆಪ್ಟೆಂಬರ್ ಅಕ್ಟೋಬರಿಂದ ವೈರಸ್ ಜಾಸ್ತಿ ಆಗುತ್ತೆ ಸರ್ ಅದು ಇರೋದು. ಮೇ ಲಾಸ್ಟ್ ವೀಕ್ ಹಿಂಗೆ ಪ್ಲಾಂಟೇಷನ್ ಆದರೆ ಒಳ್ಳೆ ಇಳುವರಿ ಬರುತ್ತೆ ಸರ್ ಅದರದಿಂದ. ಆಮೇಲೆ ರೈತರು ಹೇಳೋದು ಪಪ್ಪಾಯದಲ್ಲಿ ಇಲ್ಲ ಸರ್, ಅದು ಮಾರ್ಕೆಟಿಗೆ ಬರಬೇಕಾದ್ರೆ ಒಳ್ಳೆ ಹಬ್ಬಗಳು ಮುಸ್ಲಿಂ ಹಬ್ಬಗಳಿರಬೇಕು, ಆ ಸೀಸನ್ನಲ್ಲಿ ಹಣ್ಣು ಬರಬೇಕು, ನಾವು ಹಂಗೆ ಅದನ್ನು ಅಡ್ಜಸ್ಟ್ ಮಾಡಿ ನಾಟಿ ಮಾಡಬೇಕು ಅಂತ ಹೇಳ್ತಿರ್ತಾರೆ. ಅದನ್ನು ನಾ ಮಾಡೋಕೆ ಹೋಗಿಬಿಟ್ಟು ರೋಗಕ್ಕೆ ಸಿಗಾಕೊಳ್ಳೋ ಒಂದು ಸಾಧ್ಯತೆಗಳಿರ್ತವೆ ಸರ್. ಅದು ಈಗ ಏನು ಸರ್, ಅದೇ ರಂಜಾನಲ್ಲಿ ಬರುತ್ತಂತ ಸುದ್ದಿ ಇದೆ, ಅದೇನು ಒಂದು 20 ರೂಪಾಯಿ ಈಗ ಯಾವಾಗಲೂ ಡೇನೆ ಕಂಟಿನ್ಯೂ 15-20 ರೂಪಾಯಿ ಈಗ ಯಾವಾಗ ಕಂಟಿನ್ಯೂ ನಡೆದ ಇದೆ ಸರ್, ಅದರದೇನು ಪ್ರಾಬ್ಲಮ್ ಇಲ್ಲ ಒಳ್ಳೇದು. ಆದರೆ ಆದಷ್ಟು ಇದು ಫರ್ಟಿಲೈಸರ್ ಕಮ್ಮಿ ಮಾಡಿ, ಎಣ್ಣೆ ಎಂಡಿ ಗೊಬ್ಬರ ಎರೆಹುಳ ಗೊಬ್ಬರ ಜಾಸ್ತಿ ಮಾಡಿದ್ರೆ ಸ್ವಲ್ಪ ರೋಗ ಕಂಟ್ರೋಲ್ ಮಾಡ್ಬೋದು ಸರ್. ಒಳ್ಳೆ ನೀರು ಒಳ್ಳೆ ಗೊಬ್ಬರ ಬೇಕು ನೋಡಿ ಸರ್, ಅದು ಎಂಡಿ ಗೊಬ್ಬರ ಜಾಸ್ತಿ ಎಷ್ಟು ಯೂಸ್ ಮಾಡ್ತೀರಿ ಅಷ್ಟು ಒಳ್ಳೇದು, ಅದಕ್ಕೆ ಒಳ್ಳೆ ನೀರು ಬೇಕು ಸರ್. ಪಪ್ಪಾಯಿ ಮಾತ್ರ ನೀರು ಬೇಕು, ದಾಳಿಂಬೆಗೆ ನೀರು ಇಲ್ದಿದ್ರೂ ನಡೀತು ಒಂದೇನು ಹೆಚ್ಚು ಕಮ್ಮಿ, ಪಪ್ಪಾಯಿಗೆ ಸಿಕ್ಕಾಪಟ್ಟೆ ನೀರು ಬೇಕು. ಮೇಲತ್ತು ಗೊಬ್ಬರ ಎಂಡಿ ಗೊಬ್ಬರ ಇವೆಲ್ಲ ಸ್ಪ್ರೇ ಯಾವ ಇದಾವಲ್ಲ ಸರ್, ಆಕಳು ಇದುವೆಲ್ಲ ಅಂಥವೆಲ್ಲ ಮಾಡಿದ್ರೆ ಚೆನ್ನಾಗಿರ್ತಾರೆ, ಅದರದೇನು ಅದಕ್ಕೆ ಪಪ್ಪ ಮಾಡೋಕ್ಕೆ ನಡ್ಡಿಲ್ಲ ಸರ್. ಈಗ ಕೊನೆ ಹಂತದಲ್ಲಿ ಒಮ್ಮೆ ಅದಕ್ಕೆ ವೈರಸ್ ಬರ್ತದೆ ಪಪ್ಪಾಯಕ್ಕೆ ಕೊನೆ ಹಂತದಲ್ಲಿ, ಇನ್ನೇನು ಕಾಯಿ ಆಗಕ್ಕೆ ಪ್ರಾರಂಭ ಇರುತ್ತೆ, ಸಣ್ಣ ಸಣ್ಣ ಕಾಯಿ ಆಗಿರ್ತದೆ, ಆ ಒಂದು ಹಂತದಲ್ಲಿ ವೈರಸ್ ಬಂದ್ರೂ ಬರ್ತದೆ ಅಂತ ಹೇಳ್ತಾರೆ. ಆದರೆ ಇನಿಷಿಯಲ್ ಸ್ಟೇಜ್ನಲ್ಲಿ ವೈರಸ್ ಬಂದುಬಿಟ್ರೆ ಹೇಗೆ ಅದಕ್ಕೆ ಸರ್? ಇನಿಷಿಯಲ್ ಸ್ಟೇಜಲ್ಲಿ ಬಂದರೆ ಕಷ್ಟ ಸರ್. ಆದಷ್ಟು ಮೇ ಲಾಸ್ಟ್ ವೀಕು June 1st ಮಾಡಿದರೆ ಈ ವೈರಸ್ ಬರೋದು ಕಡಿಮೆ ಇದೆ ಸರ್ ಸಾಧ್ಯತೆ. ನಾವು ಸೆಪ್ಟೆಂಬರು ಹಿಂಗೆ ಪ್ಲಾಂಟೇಷನ್ ಮಾಡಿದ್ರೆ ಅಕ್ಟೋಬರ್ ನವರೆಗೆಲ್ಲ ವೈರಸ್ ಸ್ಟಾರ್ಟ್ ಆಗಿಬಿಡುತ್ತೆ ಸರ್ ಫಸ್ಟಿಗೆ. ಅದು ಬರೋದೇ ವೈರಸ್ ಚಳಿಗಾಲದಲ್ಲಿ ಸರ್, ಮಳೆಗಾಲದಲ್ಲಿ ಏನು ವೈರಸ್ ಇರಲ್ಲ ಸರ್. ಆದಷ್ಟು ಕಂಟ್ರೋಲ್ ಆಗುತ್ತೆ ಸರ್, ಮಳೆ ಪಳೆ ಜಾಸ್ತಿ ಆದರೆ ಕಂಟ್ರೋಲ್ ಆಗುತ್ತೆ ಸರ್ ವೈರಸ್ ಅದು ಪಪ್ಪಾಯಿಗೆ. ಈಗ ಮತ್ತೆ ತಮ್ಮ ಹೊಸ ಯೋಜನೆಗಳು ಏನಿದ್ರು ನಿಮ್ಮ ಲಿಂಗಸೂರು ತಾಲೂಕಿನಲ್ಲಿ ಕಬ್ಬು ಭಾಳಷ್ಟು ರೈತರು ಹೋಗ್ತಾ ಇದ್ದಾರೆ ಕಬ್ಬಿಗೆ, ಯಾಕೆ ಈ ಥರ ರೈತರು ಕಬ್ಬಿಗೆ ಬರ್ತಾ ಇದ್ದಾರೆ ಈ ಭಾಗದಲ್ಲಿ? ಸರ್. ಈಗ ನಮ್ಮದು ಏರಿಯಾ ಸ್ವಲ್ಪ ಡ್ರೈ ಏರಿಯಾ ಇದೆ ಸರ್. ಕಬ್ಬು ಈ ಕಡೆ ಆನೆಸರ್ ಸರ್ಕಲ್ ಎಲ್ಲ ಅಲ್ಲಿ ನೀರಾವರಿ ಚೆನ್ನಾಗಿದೆ, ನೀರು ಜಾಸ್ತಿ ಇದೆ, ಅವ್ರ ಕಬ್ಬಿಗೆ ಓದಿದೆ ಸರ್. ಇವೆಲ್ಲ ನೋಡಿ ನೋಡಿ ಅದು ಕಬ್ಬನ ಚೆನ್ನಾಗಿದೆ ಅಂತಂದು ಓದ್ತಾರೆ. ನಮ್ಮ ಕಡೆ ನೀರು ಕಡಿಮೆ ಇದ್ದಕ್ಕೆ ನಾವು ಮಾವಿಗೆ ಹೊಂಟಿದ್ದೆವು ಸರ್. ಮಾವು ಇವು ಸೀತಾಫಲ್ ಇದನ್ನು ಮಾಡ್ಬೇಕಂತ ಮಾಡಿದ್ದೆವು ಸರ್. ಈಗ ಮಾವು ಒಂದು 10 ಎಕರೆ ಪ್ಲಾಂಟೇಷನ್ಗೆಲ್ಲ ರೆಡಿ ಮಾಡಿದ್ದೀವಿ, ಆಲ್ರೆಡಿ ಸೆಷನ್ ಆರ್ಡರ್ ಮಾಡಿದ್ದೆವು ಸರ್. ಕೇಸರ್ ಅಂತ ವೆರೈಟಿ ಇದೆ, ಅದನ್ನು ಕೊಟ್ಟಿದ್ದೆವು ಸರ್. ಈಗ ಜೂನ್ 1 ವೀಕಲ್ಲಿ ಪ್ಲಾಂಟೇಷನ್ ಮಾಡ್ತಾ ಇದ್ದೆವು ಸರ್. ಹೇಗೆ ಮಾವು ಪ್ಲಾಂಟೇಷನ್ ನಿಮ್ಮದು? ಇತ್ತೀಚೆಗೆ ಅತಿ ಸಾಂದ್ರದಲ್ಲಿ ಬೇಸಾಯ ಮಾಡ್ತಕ್ಕಂಥ ಪದ್ಧತಿ ಬಂದಿದೆ, ಭಾಳಷ್ಟು ಡೆನ್ಸ್ ಪ್ಲಾಂಟಿಂಗ್ ಪದ್ಧತಿಗಳು ಬರ್ತಾ ಇದ್ದಾವೆ ಇತ್ತೀಚೆಗೆ, ಭಾಳಷ್ಟು 1 ಎಕರೆದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಗಿಡಗಳನ್ನು ಕುಂದಿರಿಸಿ ಬೆಳೀತಕ್ಕಂಥ ಪದ್ಧತಿ, ನೀವು ಹೇಗೆ ಪ್ಲ್ಯಾನ್ ಮಾಡ್ಕೊಂಡಿರಿ? ಸರ್, ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಅನ್ನೋದಕ್ಕಿಂತ ಸರ್ ನಮ್ಮದು ಏರಿಯಾ ಜಾಸ್ತಿ ಇದೆ ಸರ್. 15x15 ಮಾಡಿದರೆ 1 ಎಕರೆಗೆ 100 ಗಿಡನ ಕೊಡುತ್ತೆ ಸರ್. 1-8 ಎಕರೆ ಮಾಡ್ಬೇಕಂತ ಮಾಡಿದ್ದೇವೆ ಸರ್. ಅಂದ್ರೆ ಲೈಫ್ ಲಾಂಗ್ ಅನ್ನು ಸ್ವಲ್ಪ ಪ್ಲೇಸ್ ಏನೋ ಜಾಸ್ತಿ ಇದ್ರೆ ಟ್ಯಾಕ್ಟ್ರಿ ಅದನ್ನು ಓಡಾಡ್ಬೋದು, ಕಸದ ನಿರ್ವಹಣೆನೂ ಕಮ್ಮಿ ಆಗುತ್ತೆ ಸರ್. ಹಿಂಗಾಗಿ ಅದನ್ನೇ 15 ಮಾಡ್ಬೇಕಂತ ಮಾಡಿದ್ದೆವು ಸರ್. ಮಾವು ಕೇಸರಿ ವೆರೈಟಿ. ಯಾಕೆ ಕೇಸರ್ ತಳಿಯನ್ನು ಆಯ್ಕೆ ಮಾಡ್ಕೋಬೇಕಂತ ವಿಚಾರಾಗಿದೆ ತಮಗೆ? ಸರ್, ನಮ್ಮ ಈ ಏರಿಯಾಕ್ಕೆ ಈ ಸೂಟೇಬಲ್ಗೆ ಆಂಧ್ರ ಇದೆಲ್ಲ ನಮ್ಮ ರಾಯಚೂರು ಸುತ್ತಮುತ್ತೆಲ್ಲ ಕೇಸರು ಚೆನ್ನಾಗಿ ಬರ್ತದೆ ಸರ್. ಕೇಸರು ಮಲ್ಲಿಕ ಇಲ್ಲೇ ತವರಿಗೇರ್ ಹತ್ರ ಒಬ್ರು ಮಾಡಿದ್ದಾರೆ ಸರ್. ಲಾಸ್ಟ್ ಇಯರ್ ಏನಾಗಿದೆ ಅಂತಂದ್ರೆ 1-7 ಎಕರೆಗೇನ 50-55 ಲಕ್ಷ ಕೊಟ್ಟಿದ್ದಾರೆ ಸರ್ ಅವ್ರು ಗುತ್ತಿಗೆ. ಈ ಸಲ ಏನೋ 80-90 ಲಕ್ಷ ಕೇಳ್ತಾ ಇದ್ದಾರೆ ಸರ್. ಕೇಸರ್ ರೇಟ್ ಜಗದ್ಮ್ಯಾಗೆ ಕಾಯಿನೇ 90 ರೂಪಾಯಿ ಕೇಜಿ ತಗೊಂತ ಇದ್ದಾರೆ ಸರ್. ಅಂದ್ರೆ ಕೇಸರ್ ತಳಿ ಲಿಂಗಸೂರು ಭಾಗದಲ್ಲಿ ಒಳ್ಳೆ ಒಂದು ಇಳುವರಿ ಬರ್ತದೆ, ಹೊಂದಾಣಿಕೆ ಇದೆ ತಳಿ ಇದು. ಈ ನಮ್ಮ ಏರಿಯಾಕ್ಕೆ ನಮ್ಮ ಸೂಟೇಬಲ್ ಕೇಸರ್ ಆಗ್ತಾ ಇದೆ ನೋಡಿ ಸರ್. ಈಗ ಪಪ್ಪಾಯ ತಾವೆಲ್ಲ ಮೊದಲು ಮಾಡಿದಿರಲ್ಲ, ಪಪ್ಪಾಯ ಚೆನ್ನಾಗಿ 1 ಎಕರೆಗೆ ಇಳುವರಿ ಆಯ್ತು, ಖರ್ಚು ವೆಚ್ಚಗಳು ಪಪ್ಪಾಯದಲ್ಲಿ ಎಷ್ಟು ಬರ್ತದೆ ಅಂತ ಹೇಳ್ತಿರ್ತಾವ ಸರ್? ಖರ್ಚು ಪಪ್ಪಾಯಿಗೆ ಸ್ವಲ್ಪ ಜಾಸ್ತಿ ಬರುತ್ತೆ ಸರ್. 1-1.5 ಲಕ್ಷ ರೂಪಾಯಿ ಬರುತ್ತೆ ಸರ್ ಎಕರೆಗೆ ಪ್ಲಾಂಟೇಷನ್ ಅದೆಲ್ಲ ಬಂದ್ರೆ. ಇಳುವರಿನ ಚೆನ್ನಾಗಿ ಬರುತ್ತೆ ಸರ್. ಅದು ಒಂದು ಗಿಡಕ್ಕೆ 90-100 ಕೆಜಿ ವರೆಗೆ ತೆಗೆದಿದ್ದೇವೆ ಸರ್ ನಾವು. ಇವಾಗ ಏನೋ 60-70 ಕೆಜಿ ಬರ್ತದೆ. ವೈರಸ್ ಬಂದ ಗಿಡನ ಸ್ವಲ್ಪ ಕಡಿಮೆ ಆಗ್ತಾ ಇದೆ. ಒಳ್ಳೆ ರೇಟ್ ಇದ್ರೆ ಒಳ್ಳೆ ಇದಾಗುತ್ತೆ ಸರ್. ಅದು ಎಕರೆಗೆ 5-6 ಲಕ್ಷ ಬರುತ್ತೆ ಸರ್. 1-1.5 ಲಕ್ಷ ಖರ್ಚು ಹೋದ್ರು. ಇತ್ತೀಚೆಗೆ ರೈತರು ಹೇಳೋದು ಒಕ್ಕಲ್ತನ ಮಾಡೋದು ಭಾಳ ಕಷ್ಟ ಆಗ್ತದೆ ರೀ, ಲೇಬರ್ ಸಿಗೋದಿಲ್ಲ ಅಂತಕ್ಕಂಥದ್ದು. ತಮ್ಮದು ನೋಡಿರಿ, ಈಗ 10-20 ಎಕರೆ ನೀರಾವರಿ ಹೇಗೆ ನಿರ್ವಹಣೆ ಮಾಡ್ತಿದ್ದೀರಿ ಮತ್ತೆ? ಸರ್, ಲೇಬರ್ ಸಿಗೋದು ಈಗೆಲ್ಲ ಟ್ಯಾಕ್ಟರ್ ಸ್ಪ್ರೇ ಬಂದ್ಬಿಡ್ದೇವೆ ಸರ್. ಲೇಬರ್ನ ಕಡಿಮೆ ಆಗ್ತಾ ಇದ್ದಾವೆ ಸರ್. ಈಗ ಟ್ಯಾಕ್ಟರ್ ಸ್ಪ್ರೇಯರ್ ಬಂದಿದ್ದಾರೆ, ಈಗೆಲ್ಲ ಟಿಲ್ಲರ್ ಕುಂಟೆ ಇವೆಲ್ಲ ಇದಾಗಿಬಿಟ್ಟಿದ್ರೆ ಟ್ಯಾಕ್ಟರ್ ಮುಖಾಂತರ ಮಾಡ್ತಾ ಇದ್ದೇವೆ ಸರ್. ಈಗ ನಾವು ಆಲ್ಮೋಸ್ಟ್ ಅಲ್ಲ, ಏನು ಲೇಬರ್ ಸ್ಪ್ರೇಗೆ ಮಾಡೋಕೆ 1-3 ಆದರೆ ದಾಳಂಬಿ ಸ್ಪ್ರೇಕನ್ನು ಲೇಬರ್ ಬೇಕಾಗಿದೆ ಸರ್. ಟ್ಯಾಕ್ಟರ್ ಕೊಂಡೇನು ಮಾಡ್ಬೋದು. ಪಪ್ಪಾಯಿಗೆ 1-4 ಜನ ಬೇಕಾಗ್ತಾರೆ ಸರ್. ಅದಕ್ಕೆ ಅದ್ರದ ಬಗ್ಗೆ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ತಾ ಇದ್ದೇವೆ ಸರ್. ಈಗ ತೋಟಗಾರಿಕೆ ಬೆಳೆಗಳನ್ನು ಬೆಳಿಲಿಕ್ಕೆ ಇಲಾಖೆ ಸರ್ಕಾರಗಳು ಸಾಕಷ್ಟು ಸಹಾಯ ಯೋಜನೆಗಳು ಇದ್ದಾವೆ. ತೋಟಗಾರಿಕೆ ಇಲಾಖೆ ಯೋಜನೆಗಳ ಸಹಾಯವನ್ನು ಯಾವ ರೀತಿ ಪಡ್ಕೋತಿದ್ರಿ ನೀವು? ಏನೇನು ಒಂದು ಯೋಜನೆಗಳ ಸಹಾಯವನ್ನು ಪಡ್ಕೊಂಡ್ರಿ ತೋಟಗಾರಿಕೆ ಇಲಾಖೆಯಿಂದ? ಸರ್, ತೋಟಗಾರಿಕೆ ಇಲಾಖೆಯಿಂದ ನಮ್ಗೆ ಟ್ರ್ಯಾಕ್ಟರ್ ಸಬ್ಸಿಡಿ ಕೊಟ್ಟಿದ್ದಾರೆ ಸರ್. ಇವು ಎಲ್ಲ ಡ್ರಿಪ್ಪಿ ಕೊಟ್ಟಿದ್ದಾರೆ ರೀ, ಮಲ್ಚಿಂಗ್ ಕೊಟ್ಟಿದ್ದಾರೆ, ಪ್ಯಾಕ್ ಹೌಸ್ ಕೊಟ್ಟಿದ್ದಾರೆ. ಮತ್ತು ಈಗ ಮೊನ್ನೆ ತಾನೇ 1-2 ಎಕರೆ ಮೆಣಸಿನ ಗಿಡ ಮಾಡಿದ್ದೀವಿ ಸರ್. ಅದರ ಸಲುವಾಗಿ ಒಂದು ಏನು ಇದು ಸೋಲಾರ್ ಡ್ರೈಯರ್ ಕೊಡ್ತೀವಿ ಅಂತ ಹೇಳಿದ್ದಾರೆ ಸರ್. ಈರುಳ್ಳಿ ಘಟಕ ಕೊಟ್ಟಿದ್ದಾರೆ, ಅವೆಲ್ಲ ತೋಟಗಾರಿಕೆ ಇಲಾಖೆ ಕಂಟಿನ್ಯೂ ಕೊಡ್ತು, ಸಾಕಷ್ಟು ಯೋಜನೆಗಳು ಕೊಡ ಎಲ್ಲ ಪಡ್ಕೊಂಡಿದ್ದೀವಿ ಸರ್. ಆಮೇಲೆ ಅವರು ತೋಟಗಾರಿಕೆ ಇಲಾಖೆಯವ್ರನ್ನ ಬಂದು ಸಹಾಯ ಬರ್ತಾರೆ ಸರ್. ಕೃಷಿ ಅಧಿಕಾರಿಗಳು ಬರ್ತಾರೆ, ವಿಸಿಟ್ ಮಾಡ್ತಾ ಇರ್ತಾರೆ ಸರ್. 15 ಡೇಸು 1 ತಿಂಗಳಿಗೆ ಮಾರ್ಕೆಟ್ ಬಂದಾಗ ಆ ಫೀಲ್ಡಿಗೆ ಬಂದತ್ನಿಗೆ ಎಲ್ಲ ಅವ್ರು ಇರ್ತಕ್ಕಂಥ ಅಧಿಕಾರಿಗಳು ಯಾರೇ ಹೆಚ್ಚು ಇರಲಿ ಎ.ಡಿ. ಇರಲಿ ಬಂದು ಹೋಗ್ತಾ ಇದ್ದಾರೆ ಸರ್. ನಿಮ್ಮ ಲಿಂಗಸೂರು ತಾಲೂಕಿನಲ್ಲಿ ಹೇಗೆ ತೋಟಗಾರಿಕೆ ಕ್ಷೇತ್ರ ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗಕತ್ತದ? ಸಿಕ್ಕಾಪಟ್ಟೆ ಜಾಸ್ತಿ ಇದೆ ಸರ್. ನಮ್ಮ ಲಿಂಗಸೂರು ತಾಲೂಕಲ್ಲಿ ನೋಡ್ರಿ, ಎಲ್ಲ ಪ್ರತಿಯೊಬ್ಬರು ಎಲ್ಲ ಡಾಕ್ಟರ್ಸ್ ಮಾಡ್ತಾ ಇದ್ದಾರೆ, ಇಂಜಿನಿಯರ್ಸ್ ಮಾಡ್ತಾ ಇದ್ದಾರೆ, ಉದ್ಯೋಗಸ್ಥ ಎಲ್ಲರೂ ಮಾಡ್ತಾ ಇದ್ದಾರೆ. ಅದೊಂದು ಹವ್ಯಾಸ ಆದಂಗೆ ಬಿಡ್ತು ಸರ್. ಒಬ್ರು ನೋಡಿ ಒಬ್ರು ಜಾಸ್ತಿ ಮಾಡ್ತಾ ಇದ್ದಾರೆ. ನಮ್ಮ ತಾಲೂಕದಲ್ಲಿ ಆರ್ಟಿಕಲ್ಚರ್ ಒಂದು 30% ಆಗಿದೆ ಸರ್. ಟೋಟಲಿ 30% 30% ಆಗಿದೆ ಸರ್. ನೀರಿದ್ದ ಕಡೆ ಮಾತ್ರ ಎಲ್ಲ ಕಡೆ ಮಾಡಿದ್ದಾರೆ ಸರ್. ಈಗೆಲ್ಲ ಆ ಕಡೆ ಎಲ್ಲ ಭಾಗದಲ್ಲೆಲ್ಲ ಆಂಧ್ರದವ್ರು ಸಿಕ್ಕಾಪಟ್ಟೆ 50-50 ಎಕರೆ ಒಬ್ಬರು ದಾಳಿಂಬೆ ಪಪ್ಪಾಯಿ ಮಾಡಿದ್ದಾರೆ ಸರ್. ಈಗ ನಮ್ಮ ಏರಿಯಾ ಸ್ವಲ್ಪ ಹೊಸಾಪುರ ಕಡೆ ಕಡಿಮೆ ಇದೆ, ಆದರೂ ಮಾಡ್ತಾ ಇದ್ದಾರೆ ಸರ್. ನೀರು ಜಾಸ್ತಿ ನೀರು ಮಾಡ್ತಾ ಇದ್ದಾರೆ ಸರ್. ಅಂದ್ರೆ ಇಲ್ಲಿ ಒಳ್ಳೆ ವಾತಾವರಣ ಇದೆ, ಭೂಮಿನೂ ತೋಟಗಾರಿಕೆ ಬೆಳೆಗಳಿಗೆ ಚೆನ್ನಾಗಿದೆ ಅಂತ? ತೋಟಗಾರಿಕೆ ಬೆಳೆಗಳಿಗೆ ನಮ್ಮ ಎಲ್ಲ ಭೂಮಿಗಳು ಸೂಟೇಬಲ್ ಇದೆ ಸರ್. ನಮ್ಮ ಸ್ವಲ್ಪ ನೀರಿನ ಕೊರತೆ ಒಂದು ಬಿಟ್ರೆ ಆ ಭೂಮಿ ಮಾತ್ರ ಒಳ್ಳೆ ಭೂಮಿ ಸರ್. ಎಲ್ಲ ರೆಡ್ ಸಾಯಿಲ್ ನಮ್ಮ ನಮ್ಮ ಒಳ್ಳೆ ಇಳುವರಿ ಬರ್ತಾ ಇದ್ದೀವಿ ಸರ್. ನಮ್ಮ ತೋಟದಲ್ಲಿ ಆಲ್ಮೋಸ್ಟ್ ಆಲ್ ಈಗ ದಾಳಿಂಬೆ ಬಂತು, ಪಪ್ಪಾಯಿ ಬಂತು. ದಾಳಿಂಬೆನ 600-700 ಗ್ರಾಮ್ ವರೆಗೆ ಬರ್ತಾವೆ ಸರ್. ನಮ್ಮ ಚೆನ್ನಾಗಿ ನಿರ್ವಹಣೆ ಮಾಡಿದ್ದೀವಿ ಎಲ್ಲ, ಹಿಂದಕ್ಕೆಲ್ಲ ಮಾಡಿದ್ದೀವಿ. ಈಗ ಬರ್ತಾ ಇದ್ದೀವಿ ಸರ್. ಈಗ ಅಂತ್ರಾಕ್ಸ್ದು ಒಂದು ಪ್ರಾಬ್ಲಮ್, ಹಿಂಗಾಗಿ ಸ್ವಲ್ಪ ಕಮ್ಮಿ ಆಗಿದೆ ಸರ್. ಟೋಟಲ್ ನಮ್ಮ ಏರಿಯಾ ಮಾತ್ರ ಸೂಟೇಬಲ್ ಇದೆ ಸರ್. ಆರ್ಟಿಕಲ್ಚರಿಗೆ ಮಾತ್ರ ಲಿಂಗಸೂರು ತಾಲೂಕು ಸೂಟೇಬಲ್ ಇದೆ. ತಾವು ಹೇಗೆ ಸಾವಯವ ರೀತಿಯೊಳಗೆ ಮಾಡಲಿಕ್ಕೆ ಸಾಧ್ಯತೆ ಐತೆ ಅಂತೀರಾ? ದಾಳಿಂಬೆ ಪಪ್ಪಾಯಗಳನ್ನು ಭಾಳಷ್ಟು ಮಂದಿ ಮಾಡಲಿಕ್ಕೆ ಹೋಗಿ ಅದರಲ್ಲಿ ಏನೋ ಅಲ್ಪ ಸ್ವಲ್ಪ ಯಶಸ್ಸನ್ನು ಕಂಡಿದ್ದಾರೆ ಅಂತಕ್ಕಂಥ ಸುದ್ದಿ ಕೇಳಿದ್ದೀವಿ. ಹೇಗಿದೆ ಸಾಧ್ಯ ಸರ್ ಸಾವಯವದಲ್ಲಿ ಮಾಡಕ್ಕೆ ಹೋದ್ರೆ? ಸುಮ್ಕೆ ಸ್ವಲ್ಪ ಒಂದು 20% ಏನೋ ಯೂಸ್ ಮಾಡ್ಬೋದು ಸರ್. ಬಟ್ ಈಗ ಡ್ರಿಪ್ ಫರ್ಟಿಲೈಸರ್ ಕೊಡಲೇಬೇಕು, ಗೊಬ್ಬರ ಫರ್ಟಿಲೈಸರ್ ಹಾಕ್ಲೇಬೇಕು. ಇಲ್ಲದ ಸೈಜ ಬರಲ್ಲ ಈಗ ಮಂತ್ಲಿ ಎವ್ರಿ ಮಂತ್ ಸರ್ ಪಪ್ಪಾಯಿಗೆ DAP ಪೊಟ್ಯಾಷಿಯಂ ಮ್ಯಾಗ್ನೀಷಿಯಂ ಕೊಡಲೇಬೇಕು. ಇಲ್ದಿದ್ರೆ ಅದು ಇದಾಗುತ್ತೆ. ಆದರೆ ಹೆಂಡಿ ಗೊಬ್ಬರ ಎಷ್ಟು ಯಥೇಚ್ಛವಾಗಿ ಬಳಸ್ತೀವಿ ಅಷ್ಟಂಕರ ಒಳ್ಳೇದು ಸರ್. ಹೆಂಡಿ ಗೊಬ್ಬರ ಒಂದು ಒಳ್ಳೇದು. ಇದು ಸ್ಪ್ರೇ ಭೂಮಿ ಒಳ್ಳೆ ಫಲ ಇಳುವರಿ ತೆಗೋಕ್ಕಾಗಲ್ಲ ಸರ್. ಸುಮ್ಕೆ ಒಂದು ಎಕರೆ ಎರಡು ಎಕರೆ ಮಾಡ್ಕೊಂಡು ಅಷ್ಟೇ ಮಾಡ್ಬೋದು ನೋಡಿ ಸರ್, ಹಿಂಗೆ ಟನ್ ಗಟ್ಟಲೆ ಮಾಡೋಕ್ಕಾಗಲ್ಲ ಸಾವಿರದಲ್ಲಿ. ಈಗ ದಾಳಿಂಬೆಗೆ ಬಂದಾಗ ಹೇಳ್ತಿರ್ತಾರೆ ಇಲ್ಲ ದಾಳಿಂಬೆ ನೋಡಲಿಕ್ಕೆ ಹಣ್ಣು ಚೆನ್ನಾಗಿರ್ಬೇಕು, ಸೈಜ್ ಇರಬೇಕು, ಅಂಥದ್ದು ಮಾತ್ರ ತೊಗೋದಾರಂತಕ್ಕಂಥದ್ದು. ಚಿಕ್ಕ ಸೈಜು ಬೇರೆ ಬೇರೆ ಸೈಜ್ ಇದ್ದರೆ ಭಾಳಷ್ಟು ಅದನ್ನು ಡಿಸ್ಕಾರ್ಡ್ ಮಾಡ್ತಾರೆ, ರಿಜೆಕ್ಟ್ ಮಾಡ್ತಾರೆ ಅಂತಕ್ಕಂಥದ್ದು. ಹೇಗೆ ಸೈಜನ್ನು ಬೆಳೆಸ್ಬೇಕಾದ್ರೆ ದಾಳಿಂಬೆಯಲ್ಲಿ? ಸರ್ ದಾಳಿಂಬೆ 250 ಮ್ಯಾಗ ಇದ್ರೆ ಸ್ವಲ್ಪ ಜಾಸ್ತಿ ಒಳ್ಳೆ ಚೆನ್ನಾಗಿ ರೇಟ್ ಬರ್ತದೆ ರೀ. 750 ಗ್ರಾಮ್ ಇತ್ತಪ್ಪ ಅಂದ್ರೆ ಸ್ವಲ್ಪ ಜಾಸ್ತಿ ಚೆನ್ನಾಗಿರುತ್ತೆ ಸರ್ ರೇಟ್. ಅದರಲ್ಲಿ ಎಸ್, ಎಸ್ ಪಿ ಎಲ್ ಇವೆಲ್ಲ ವೆರೈಟಿ ಮಾಡ್ತಾರೆ ಸರ್, A1, A2 ಅದೆಲ್ಲ ಮಾಡಿದ್ರೆ ದೊಡ್ಡದಿತ್ತಪ್ಪ ರೇಟ್ 140-150 ಅಂತಾರೆ. ಇವ್ ಸ್ವಲ್ಪ 100 ಗ್ರಾಮು 150 ಗ್ರಾಮ್ ಬಂದು ಅವ್ಕೆ ಸ್ವಲ್ಪ ರಿಜೆಕ್ಟ್ ಮಾಡ್ತಾರೆ ಸರ್. ಅವಕ್ಕೆಲ್ಲ ಕಾಮನ್ ಆಗಿ ಅಷ್ಟೇ ಒಂದು 40-50 ರೂಪಾಯಿ ಈ ಟೈಪ್ ಮಾಡ್ತಾರೆ. ಬಟ್ ಒಳ್ಳೆ ಗೊಬ್ಬರ ಕೊಟ್ಟು ಚೆನ್ನಾಗಿ ನೀರದ್ದು ಇದೆ ಸರ್. ಮ್ಯಾಕ್ಸಿಮಮ್ ಸ್ಪ್ರೇ ಜಾಸ್ತಿ ಆಗುತ್ತೆ ಸರ್, ಅದಕ್ಕೆ ಸ್ಪ್ರೇ ಮೇಲತ್ತು ಎಂಡಿ ಗೊಬ್ಬರ ಕೆಳಗೆ ಏನು ಕೊಡ್ತೀವಿ ಅಷ್ಟೆಲ್ಲ ಸೈಜ್ ಬರುತ್ತೆ ಸರ್. ಕೆಳಗೆ ಕೊಟ್ಟಂಗಲ್ಲ ಫುಡ್ ಚೆನ್ನಾಗಿ ಕೊಟ್ಟಂಗಲ್ಲ ಅದಾಗುತ್ತೆ ಸರ್. ಹೇಗೆ ಮತ್ತೆ ನೀರಾವರಿ ಅಂತಂದಾಗ ಮನೆಯಲ್ಲಿ ಒಕ್ಕಲುತನ ಮಾಡುವಂತ ಜನ ಹೇಗೆ ನಿರ್ವಹಣೆ ಮಾಡ್ತೀರಿ? ಮನೆಯಲ್ಲಿ ಮಾಡೋರಿದಾರ ಅಥವಾ ಎಲ್ಲ ಕೂಲಿ ಆಳುಗಳ ಮೇಲೆ ಮಾಡಿಸೋ ವ್ಯವಸ್ಥೆನಾ ಹೇಗೆ ನಿಮ್ದು? ಸರ್ ಇರೋ ಮನೆಯಲ್ಲಿ ನಾವು ಒಬ್ಬರೇ ಸರ್, ಕೂಲಿಯಾಗ ನಿರ್ವಹಣೆ ಮಾಡ್ತೀವಿ. ನಮ್ಮ ತೋಟದಲ್ಲಿದ್ದಾರೆಲ್ಲ ಚೆನ್ನಾಗಿದ್ದಾರೆ ಸರ್, ಅವ್ರು ನಾವು ಇದ್ದ ಇರಲಿದ್ದರೆ ಮಾಡ್ತಾರೆ ಸರ್. ನಾನು ಡೈಲಿ ಒಂದು ಸಲ ಮಾತ್ರ ಡೈಲಿ ಹೋಗಿ ಬರ್ತೇನೆ ಸರ್. ಮುಂಜಾನೆ ಆಗಲಿ ಸಾಯಂಕಾಲ ಡೈಲಿ ಒಂದು ಸರ್. ಅಲ್ಲಿ ಆಕಳ ಎಮ್ಮೆ ಇದಾವೆ ಸರ್, ನಮ್ಮ ಮನೆಯಿಂದ ಹಾಲು ಪಾಲು ಅಲ್ಲಿಂದ ತರೋದು ಸರ್ ನಾವು. ಹಂಗಾಗಿ ಎಲ್ಲ ಮಾಡಿದ್ವಿ ಸರ್. ಈಗ ಮತ್ತೆ ಒಂದು 100 ತೆಂಗಿನ ಗಿಡ ಹಚ್ಚಿದ್ದೇವೆ ಸರ್. ಈಗೆಲ್ಲ ಅಲ್ಲೇ ಒಂದು ರೂಮ್ ಗಿಮ್ ಎಲ್ಲ ಮಾಡಿದ್ದೇವೆ ಸರ್. ಅದೇ ಇಲಾಖೆಯವ್ರಿಗೆ ಕೊಟ್ಟಿದ್ದಾರೆ ಸರ್. ಒಂದಲ್ಲದೆ 2 ರೂಮ್ ಇದ್ದಾವೆ, ಅಲ್ಲೇ ಇರ್ತೀವಿ ಸರ್. ಆಲ್ಮೋಸ್ಟ್ ಆಲ್ ಡೈಲಿ ಒಂದ್ಸಲ ಹೋಗಿ ಬರ್ತದೆ ಸರ್. ಎಂತ ಬಿದ್ದಾಗ ಅದು ಹೋಗಿ ಬರ್ತೀವಿ ಸರ್. ಎಲ್ಲ ಚೆನ್ನಾಗಿ ನಿರ್ವಹಣೆ ಮಾಡ್ತಾರೆ ಕೂಲಿ ಆಳುಗಳು ಮನೆಯವ್ರು ಇದ್ದಂಗ ಅದಾರೆ? ಏ ಮನೆಯವ್ರ ಇದ್ದಂಗ ಅದಾರೆ ಸರ್. ನಾವು ಇದ್ರೆ ಮಾಡಂಗ್ ಮಾಡ್ತಾರೆ ಸರ್. ನಾವು ಸ್ಪ್ರೇ ಮಾಡಾಗ ಅದು ಮಾಡಾಗ ಮೋತಿರು ಗೈಡೆನ್ಸ್ ಕೊಡ್ತೀವಿ ಸರ್. ನಾವು ಕೊಡ್ತೀವಿ ಮತ್ತೆ ಹೆಚ್ಚಿನ ನಮ್ಮ ರಾಮಬಾಬು ಅಂತ ಬರ್ತಾರ, ಇನ್ನು ತಾಲೂಕದಲ್ಲಿ ಬೇರೆ ಬೇರೆ ಅವ್ರು ಬರ್ತಾರೆ, ಅವರೆಲ್ಲ ಬಂದು ನೋಡ್ತಾ ಇರ್ತಾರೆ ಸರ್. ದಾಳಿಂಬೆಗೆ ಸ್ಪೆಷಲಿಸ್ಟ್ ಇದ್ದಾರೆ ಸರ್, ಅವರೆಲ್ಲ ವಿಜಯ್ ಸಾರಿ ಅಂತಿದ್ದಾರೆ, ಇನ್ನು ಸಿಕ್ಕಮ್ಮ ಅಂತಿದ್ದಾರೆ, ಶ್ರೀನಿವಾಸ ರಾಜ್ ಅಂತಿದ್ದಾರೆ, ಅವರೆಲ್ಲ ಬಂದು ನೋಡ್ತಾ ಇರ್ತಾರೆ ಸರ್. ಅವ್ರದ್ದು ಒಂದಿಷ್ಟು ಅನುಭವ ನಾವು ಒಂದಿಷ್ಟು ಆ ಕಡೆ ನೋಡಿದ್ದು ಮಾಡಿ ನಮ್ಮ ಕುಷ್ಟಿಗಿಂದ ರಾಮಬಾಬು ಅಂತ ಅವ್ರು ಜಾಸ್ತಿ ಬರ್ತಾರೆ ಸರ್. ಎವ್ರಿ 10-15 ಡೇಸ್ ಬರ್ತಾರೆ, ಅವ್ರನ್ನ ನೋಡ್ತಾ ಇರ್ತಾರೆ ಸರ್ ಪ್ಲಾಟ್. ಅಂದರೆ ಒಟ್ಟಾರೆ ನಿಮಗೆ ತೋಟಗಾರಿಕೆ ಬೆಳೆಯಿಂದ ಒಳ್ಳೆ ರೀತಿಯಿಂದ ಆದಾಯ ತಕ್ಕೊಂಡಿದ್ದೀರಿ, ಸಾಕಷ್ಟು ಕೃಷಿಯನ್ನು ಸುಧಾರಣೆ ಮಾಡ್ಕೊಂಡಿರ್ತಾವೆ ಸರ್. ನಮಗೆ ಒಳ್ಳೆ ಆದಾಯ ಆಗಿದೆ ನೋಡಿ ಸರ್. ನಾವು ಯಾವ್ರಿ ಏನಿಲ್ಲ ಅಂದ್ರೆ ಅವಾಗಿಂದ ಈಗ ಒಂದು ವರ್ಷದಿಂದ ಸ್ವಲ್ಪ ಕಮ್ಮಿ ಆಯ್ತು ಸರ್. ಅವಾಗ 1 ಕೋಟಿ 50 ಲಕ್ಷ ಮಿನಿಮಮ್ 70-80 ಲಕ್ಷ ಇಯರ್ಲಿ ತೆಗೆದಿವಿ ಸರ್ ನಾವು 8-10 ವರ್ಷದಿಂದ. ಏನಾದ್ರೆ ಅಲ್ಲಿ ಮತ್ತೆ ನಾನು ಒಂದು 100 ಎಕರೆ ಜಮೀನು ಮಾಡಿದ್ದೀನಿ ಸರ್, ಅದರಿಂದ ಮಾಡಿದ್ದೀನಿ ಸರ್. ಅದರಿಂದ ಮಾಡಿದ್ದೇನೆ, ತೋಟಗಾರಿಕೆಯಿಂದ ಬೆಳೆಗಳಿಗಿಂತ ಮಾಡಿದ್ದೇನೆ ಸರ್. ನಾನು ಅದರಿಂದ ಮಾಡಿದೆ ನೋಡಿ ಸರ್ ಟೋಟಲ್. ಹೇಗೆ ನಿಮ್ಮ ಕೊನೆಯದಾಗಿ ಈ ಭಾಗದ ರೈತರಿಗೆ, ಒಬ್ಬ ಪ್ರಗತಿಪರ ರೈತರು ಅನುಭವಸ್ಥ ರೈತರಾಗಿ ಏನ್ ಹೇಳಿಕ್ ಇಷ್ಟಪಡ್ತೀರಿ? ಬಹಳಷ್ಟು ಜನ ಬರ್ತಾರೆ, ಪಪ್ಪಾಯ ಬೆಳಿಬೇಕು, ದಾಳಿಂಬೆ ಬೆಳಿಬೇಕು, ನಾನು ಹಣ ಮಾಡಬೇಕು, ಗಳಿಸ್ಬೇಕು ಅಂತೇಳಿ, ಆದ್ರೆ ಏನೇನೋ ಅಡೆತಡೆಗಳು ಬಂದ್ಬಿಡ್ತವೆ. ಒಬ್ಬ ಅನುಭವಸ್ಥ ರೈತರಾಗಿ ಬರುವಂತ ರೈತರಿಗೆ ಏನು ಒಂದು ಸಂದೇಶವನ್ನು ಕೊಡ್ತಿರ್ತಾವೆ? ಸರ್ ಹಣ ಮಾಡ್ಬೇಕಂದ್ರೆ ಒಂದು ದಿನಕ್ಕೆ ಬರೋದಲ್ಲ ಸರ್, ಇದು ಇದಕ್ಕೆ ಹಂಗೆ ಮಾಡ್ಕೊಂತ ಹೋಗಿ ಒಂದು ವರ್ಷ ಹಿಂಗಾಗುತ್ತೆ, ಒಂದು ವರ್ಷ ಹಂಗಾಗುತ್ತೆ, ಕಂಟಿನ್ಯೂ ನಿರಂತರವಾಗಿ ಪ್ರಯತ್ನ ಇದ್ರೆ ಹಾಗೆ ಆಗುತ್ತೆ ಸರ್ ಯಾವುದಾದ್ರೂ. ಈಗ ಅದರಿಂದ ಒಮ್ಮೆ ಕೈಗೆ ಯಾವುದೋ ಬುಟ್ಟು ಕಾಸಿ ಇವತ್ತೇ ಬಂದು ನಾಳೆ ಶ್ರೀಮಂತರಾಗಬೇಕಂದ್ರೆ ಆಗಲ್ಲ ಸರ್ ಯಾರು. ಅದ್ರ ಬಗ್ಗೆ ಸ್ವಲ್ಪ ಆಸಕ್ತಿನ ಬೇಕು ಸರ್. ಎಷ್ಟು ಆಸಕ್ತಿಯಿಂದ ಮಾಡ್ತೀವಿ ಅಷ್ಟಂಕರ್ ಒಳ್ಳೇದಾಗುತ್ತೆ ಸರ್. ಯಾರೇ ಮಾಡ್ಲದ್ದು ಅದು ಆಸಕ್ತಿ ಜಾಸ್ತಿ ಇತ್ತಪ್ಪ ಅಂದ್ರೆ ಅದ್ರ ಬಗ್ಗೆ ಡೈಲಿ ನೀವು ಹೆಂಗೆ ತೋಟಕ್ಕೆ ಕೂತ್ರಿ, ಹೆಂಗೆ ಗಿಡಗಳು ನೋಡ್ತಾರೆ, ಹಂಗೆ ರೆಸ್ಪಾನ್ಸ್ ಮಾಡುತ್ತೆ ಸರ್. ಗಿಡನ ಹಂಗೆ ಇರ್ತಾ ಯಾವ್ದಾದ್ರು ಅಷ್ಟೇ ಇರುತ್ತೆ ಸರ್. ಯಾವ್ದಾದ್ರ ಬಗ್ಗೆ ಮಾಡ್ತೀವಿ ಅಂದಾಗ ಅದ್ರ ಬಗ್ಗೆ ಒಳ್ಳೆ ಇದಿತ್ತಪ್ಪ ಅಂದ್ರೆ ಒಳ್ಳೇದಾಗುತ್ತೆ ಸರ್. ಮುಂದಿನ ದಿನಮಾನಗಳನ್ನ ಅಗ್ರಿಕಲ್ಚರ್ಗೆ ಏನು ಅಗ್ರಿಕಲ್ಚರ್ ಇದಾವೆ ಸರ್, ಅಗ್ರಿಕಲ್ಚರೇ ನಮ್ದು ಏನಾದ್ರೂ ಆಗೋದು. ಈ ವಾತಾವರಣದಲ್ಲಿ ಸೂರ್ಯಪಾನ ಈ ಸಲ 10,000 ರೂಪಾಯಿ 9,000 ರೂಪಾಯಿ ಕಿಂಟಲ್ ಹೋಯ್ತು ಸರ್. ಯಾವ್ದು ಮಾಡಿದ್ರೆ ಅಷ್ಟೇ ಮಾಡೋದು ಮಾತ್ರ ಮಾಡ್ಬೇಕು ಸರ್. ನೀರು ಒಂದು ಚೆನ್ನಾಗಿ ಎತ್ತ ಕೈ ಮಾಡಿ ಒಳ್ಳೆ ಪ್ಲಾನ್ ಆಗಿ ಮಾಡೋಕೆ ಸರ್, ಮಾಡಿದ್ರೆ ಒಳ್ಳೇದಾಗುತ್ತೆ ಸರ್ ಎಲ್ಲ ರೀತಿಯಿಂದ. ಒಳ್ಳೆಯದು ಶಶಿಧರ್ ಪಾಟೀಲ್ ಅವರೇ, ಇದುವರೆಗೆ ನಿಮ್ಮ ಕೃಷಿ ವಿಚಾರಗಳನ್ನು ನಮ್ಮ ರೈತರೊಂದಿಗೆ ಹಂಚಿಕೊಳ್ಳೋದಕ್ಕೆ ಎಲ್ಲ ರೈತರ ಪರವಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು ಸರ್. ನಮಸ್ಕಾರ. ಇದುವರೆಗೆ ಲಿಂಗಸುಗೂರು ತಾಲೂಕಿನ ಬಸಾಪುರ ಗ್ರಾಮದ ರೈತರಾದ ಶಶಿಧರ್ ಪಾಟೀಲ್ ಅವರ ದಾಳಿಂಬೆ ಬೇಸಾಯದ ಅನುಭವಗಳನ್ನು ಕೇಳಿದರೆ. ರೈತ ಬಾಂಧವರೇ, ಈಗ ಕೇಳೋಣ ಪೇಟೆ ಧಾರಣೆ. ಕೃಷಿ ಉತ್ಪನ್ನ ಮಾರುಕಟ್ಟೆ ಮಾನ್ವಿ ಇವರು ಕಳಿಸಿರುವ ಪೇಟೆ ಧಾರಣೆ ಈ ರೀತಿಯಾಗಿದೆ. ಭತ್ತ, ಹೊಸ ಸೋನಾ ಮಸೂರಿ ಕ್ವಿಂಟಲ್ ಕನಿಷ್ಠ 1,850 ಗರಿಷ್ಠ 1,855 ರೂಪಾಯಿಗಳು. ಭತ್ತ, ಹಳೆ ಸೋನಾ ಮಸೂರಿ 1,900-2,213 ರೂಪಾಯಿಗಳು. ಇನ್ನು ಕೃಷಿ ಉತ್ಪನ್ನ ಮಾರುಕಟ್ಟೆ ರಾಯಚೂರು ಇವರು ಕಳಿಸಿರುವ ಪೇಟೆ ಧಾರಣೆ ಈ ರೀತಿಯಾಗಿದೆ. ಕಡಲೆಕಾಳು ಜವರಿ ಸ್ಥಳೀಯ ಕ್ವಿಂಟಾಲ್ ಕನಿಷ್ಠ 4,110 ಗರಿಷ್ಠ 4,811 ರೂಪಾಯಿಗಳು. ಹತ್ತಿ ಹೈಬ್ರಿಡ್ 9,800-11,000 ರೂಪಾಯಿಗಳು. ಅಲಸಂದೆ 4,129 ರೂಪಾಯಿಯಿಂದ 5,680 ರೂಪಾಯಿಗಳು. ನೆಲಗಡಲೆ ಗುಂಗ್ರಿ 4,001-6,512 ರೂಪಾಯಿಗಳು, ಈರುಳ್ಳಿ 400-1,380 ರೂಪಾಯಿಗಳು, ಭತ್ತ ರಾಜಹಂಸ 1,436 ರೂಪಾಯಿಗಳು, ಭತ್ತ ಸೋನಾ ಮಸೂರಿ 1,409-2,021 ರೂಪಾಯಿಗಳು, ತೊಗರಿ ಕೆಂಪು 4,005-6,330 ರೂಪಾಯಿಗಳು, ಇನ್ನು ತೊಗರಿ ಬಿಳಿ 4,825-6,059 ರೂಪಾಯಿಗಳು. ಇನ್ನು ಕೃಷಿ ಉತ್ಪನ್ನ ಮಾರುಕಟ್ಟೆ ಲಿಂಗ್ಸುಗುರು ಇವರು ಕಳಿಸಿರುವ ಪೇಟೆ ಧಾರಣೆ ಈ ರೀತಿಯಾಗಿದೆ. ಸಜ್ಜೆ ಇತರೆ ಕ್ವಿಂಟಾಲ್ ಕನಿಷ್ಠ 2,400, ಕನಿಷ್ಠ ಮತ್ತು ಗರಿಷ್ಠ 2,400 ರೂಪಾಯಿಗಳು. ನೆಲಗಡಲೆ ಶೇಂಗಾ 5,800-6,300 ರೂಪಾಯಿಗಳು, ಮೆಕ್ಕೆಜೋಳ 2,200 ರೂಪಾಯಿಗಳು, ಭತ್ತ BR-64 2,248-2,258 ರೂಪಾಯಿಗಳು, ತೊಗರಿ 5,725 ರೂಪಾಯಿಗಳು. ಇದುವರೆಗೆ ಕೃಷಿ ಉತ್ಪನ್ನ ಮಾರುಕಟ್ಟೆ ಮಾನ್ವಿ ರಾಯಚೂರು ಹಾಗೂ ಲಿಂಗ್ಸುಗೂರು ಇವರು ಕಳಿಸಿರುವ ಪೇಟೆಧಾರಣೆಯನ್ನು ಕ್ವಿಂಟಾಲ್ ಪ್ರಮಾಣದಲ್ಲಿ ಕನಿಷ್ಠ ಹಾಗೂ ಗರಿಷ್ಠ ದರದಲ್ಲಿ ಕೇಳಿದಿರಿ. ರೈತ ಬಾಂಧವರೇ, ಈಗ ಕೇಳೋಣ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು. ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಹವಾಮಾನ ವರದಿ ಮತ್ತು ಹವಾಮಾನಾಧಾರಿತ ಕೆಲವು ಕೃಷಿ ಸಲಹೆಗಳನ್ನು ಕೇಳುವಂತಹ ಸಮಯ. ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಹಾಗೂ ಭಾರತ ಹವಾಮಾನ ಮುನ್ಸೂಚನಾ ಕೇಂದ್ರ ಬೆಂಗಳೂರು ಇವರುಗಳ ಜಂಟಿ ಪ್ರಸಾರದಂತೆ ನಾಳೆ ದಿನಾಂಕ 22/3/2022 ಅಂತಂದರೆ ಮಂಗಳವಾರ ಯಾವುದೇ ಮಳೆಯ ಪ್ರಮಾಣ ಇರುವುದಿಲ್ಲ. ಗರಿಷ್ಠ ಉಷ್ಣಾಂಶ 39°C, ಹಾಗೆಯೇ ಕನಿಷ್ಠ 24°C ಇರುವುದೆಂದು ಭಾವಿಸಲಾಗಿದ್ದು, ಹಾಗೆಯೇ ಗರಿಷ್ಠ 44 ಮತ್ತು ಕನಿಷ್ಠ 13% ಆರ್ದ್ರತೆ ಇದ್ದು ಗಾಳಿಯ ವೇಗ ಪ್ರತಿ ಗಂಟೆಗೆ 2 ಕಿಲೋಮೀಟರ್ ಚಲಿಸುವ ಸಾಧ್ಯತೆ ಇದೆ ಎಂದು ತಿಳಿದು ಬಂದಿದೆ. ಇನ್ನು ರೈತ ಬಾಂಧವರಿಗೆ ಹವಾಮಾನಾಧಾರಿತ ಕೆಲವು ಕೃಷಿ ಸಲಹೆಗಳನ್ನು ಹೇಳೋದಾದರೆ, ಬೆಳೆ ಕಟಾವಾದ ನಂತರ ಮಣ್ಣು ಪರೀಕ್ಷೆಗೆ ಮಾದರಿ ಸಂಗ್ರಹಿಸಲು ಸೂಕ್ತವಾದ ಸಮಯ ಇದಾಗಿದ್ದು, ಎಕರೆ ಜಾಗದಲ್ಲಿ ಜಿಗ್ಜಾಗ್ ಮಾದರಿಯಲ್ಲಿ 15-20 ಸೆಂಟಿಮೀಟರ್ ಆಳದಲ್ಲಿ ಮಣ್ಣನ್ನು ಸಂಗ್ರಹಿಸಿ ಮಿಶ್ರಣ ಮಾಡಿ 1 ಕಿಲೋಗ್ರಾಂನಷ್ಟು ಮಣ್ಣನ್ನು ಪರೀಕ್ಷೆಗೆ ಕಳಿಸಬೇಕು. ಹಿಂಗಾರು ಬೆಳೆ ಕಟಾವಾದ ಕೂಡಲೇ ಮಾಗಿ ಉಳುವೆಯನ್ನು ಮಾಡಿದರೆ ಮಣ್ಣಿನಲ್ಲಿ ಕೋಶ ವ್ಯವಸ್ಥೆಯಲ್ಲಿರುವ ಕೀಟಗಳು ನಾಶವಾಗುವುದಲ್ಲದೆ ಮಳೆಯ ನೀರಿನ ಶೇಖರಣಾ ಶಕ್ತಿಯೂ ಕೂಡ ಹೆಚ್ಚಾಗ್ತದೆ. ಇನ್ನು ಬೆಳೆ ಕಟಾವಾದ ನಂತರ ಬೆಳೆಯ ಅವಶೇಷಗಳನ್ನು ಸುಡದೆ ತ್ಯಾಜ್ಯ ವಿಭಜಕಗಳನ್ನು ಬಳಸಿಕೊಂಡು ಅದನ್ನು ಎರೆಹುಳು ಅಥವಾ ಕೊಟ್ಟಿಗೆ ಗೊಬ್ಬರವನ್ನು ತಯಾರಿಸಲು ಬಳಸಬೇಕು. ಇನ್ನು ಜಿಲ್ಲೆಯಲ್ಲಿ ಕಲ್ಲಂಗಡಿಯನ್ನು ಬೆಳೆದಿರುವಂತಹ ರೈತ ಬಾಂಧವರಿಗೆ ಮಾಹಿತಿಯನ್ನು ಹೇಳೋದಾದರೆ, ಕಲ್ಲಂಗಡಿ ಅಥವಾ ಕರಬೂಜ ಬೆಳೆಯಲ್ಲಿ ಬರುವ ಹಣ್ಣನ್ನು ನೊಣದ ಬಾಧೆಯಿಂದ ತಪ್ಪಿಸಲು ಹೆಕ್ಟರಿಗೆ 15 ಮೋಹಕ ಬಲೆಗಳನ್ನು ಅಳವಡಿಸಬೇಕು. ಎಕರೆಗೆ 1 ಜೇನುಪೆಟ್ಟಿಗೆ ಇಡುವುದರಿಂದ ಕಲ್ಲಂಗಡಿ ಬೆಳೆಯಲ್ಲಿ ಹೆಚ್ಚಿನ ಇಳುವರಿಯನ್ನು ಪಡ್ಕೋಬಹುದು. ಇನ್ನು ಕಲ್ಲಂಗಡಿ ಬೆಳೆಯಲ್ಲಿ ರಸ ಹೀರುವ ಕೀಟಗಳ ನಿರ್ವಹಣೆಗೆ ಎಕರೆಗೆ 8-10 ಹಳದಿ ಅಥವಾ ನೀಲಿ ಅಂಟು ಬಲೆಗಳನ್ನು ಹಾಕಬೇಕು. ಇನ್ನು ಮಾವಿನ ಬೆಳೆಯಲ್ಲಿ ಹೊಸದಾಗಿ ಚಿಗುರಿದ ಹೂಗಳನ್ನು ತೆಗೆದು ಹಾಕುವುದರಿಂದ ಮುಂದೆ ಕಂಡುಬರುವ ಹೂವಿನ ವಿಕಾರತೆಯನ್ನು ಹತೋಟಿ ಮಾಡಬಹುದು. ಮಾವು ಹೂ ಬಿಡುವ ಹಂತದಲ್ಲಿರುವಾಗ ಮ್ಯಾಂಗೋ ಸ್ಪೆಷಲ್ 5 ಗ್ರಾಮನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಗಿಡಕ್ಕೆ ಸಿಂಪಡಿಸುವುದರಿಂದ ಮಾವಿನ ಇಳುವರಿ ಹೆಚ್ಚಾಗ್ತದೆ. ಜೊತೆಗೆ ಉತ್ತಮ ಗುಣಮಟ್ಟದ ಹಣ್ಣುಗಳನ್ನು ಕೂಡ ಪಡ್ಕೋಬಹುದು. ಪ್ರಸ್ತುತ ವಾತಾವರಣದಿಂದ ಮಾವಿನ ಬೆಳೆಯಲ್ಲಿ ಬೂದು ರೋಗದ ಹತೋಟಿಗೆ 1 ಮಿಲಿಲೀಟರ್ ಹೆಕ್ಸಾಕೋನಜಲ್ ಅನ್ನು ಪ್ರತಿ ಲೀಟರ್ ನೀರಿಗೆ ಹಾಕಿ ಸಿಂಪರಣೆಯನ್ನು ಮಾಡಬೇಕು. ಇನ್ನು ಜಿಗಿ ಹುಳುವಿನ ಹತೋಟಿಗೆ 1 ಮಿಲಿಲೀಟರ್ ಬ್ರೊಫೆಫಿಜಿನ್ 25 SC ಅಥವಾ 1 ಮಿಲಿಲೀಟರ್ ಅಸಾಟಿಮಾಪ್ರಿಡ್ ಅಥವಾ ವರ್ಟಿಸಿಲಿಯಂ ಲೇಖಾನಿಯನ್ನು ಪ್ರತಿ ಲೀಟರ್ ನೀರಿಗೆ ಹಾಕಿ ಸಿಂಪರಣೆಯನ್ನು ಮಾವಿನಲ್ಲಿ ಮಾಡಬೇಕು. ಇನ್ನು ಬೇಸಿಗೆಯಲ್ಲಿ ಶೇಂಗಾ ಬೆಳೆದಿರುವಂತಹ ರೈತ ಬಾಂಧವರು ಗಮನಿಸಬೇಕು. ಬೇಸಿಗೆ ಶೇಂಗಾ ಬೆಳೆಯಲ್ಲಿ ಹೂವಾಡುವ ಹಂತ ಮತ್ತು ಕಾಯಿ ಕಟ್ಟುವ ಹಂತಗಳಲ್ಲಿ ಯಾವುದೇ ಕಾರಣಕ್ಕೂ ಮಣ್ಣಿನ ತೇವಾಂಶ ಕಡಿಮೆ ಆಗದಂತೆ ನೋಡ್ಕೋಬೇಕು. ಮಣ್ಣು ಮತ್ತು ಹವಾಮಾನಕ್ಕನುಗುಣವಾಗಿ 10-12 ದಿನಗಳಿಗೊಮ್ಮೆ ನೀರನ್ನು ಹಾಯಿಸಬೇಕು. ಶೇಂಗಾ ಬೆಳೆಯಲ್ಲಿ ಥ್ರಿಪ್ಸ್ ಮತ್ತು ಜಿಗುಹುಳುವಿನ ಹತೋಟಿಗೆ 1.75 ಗ್ರಾಂ ಡೈಮಿಥೋವೇಟ್ 30 EC ಅಥವಾ 1 ಗ್ರಾಂ ಅಸಿಫೇಟನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಶೇಂಗಾ ಬೆಳೆ ಹೂ ಬಿಡುವ ಹಂತದಲ್ಲಿ ಪ್ರತಿ ಎಕರೆಗೆ 5 ಕಿಲೋಗ್ರಾಂ ಸಾರಜನಕವನ್ನು ಮೇಲು ಗೊಬ್ಬರವಾಗಿ ಕೊಡುವುದು ಸೂಕ್ತ. ಇನ್ನು ಶೇಂಗಾ ಬೆಳೆಯಲ್ಲಿ ಎಲೆ ಚುಕ್ಕೆ ಮತ್ತು ತುಕ್ಕು ರೋಗದ ಬಾಧೆಗಾಗಿ 2 ಗ್ರಾಂ ಕ್ಲೋರೋಥಿನಿನಲ್ ಕವಚ್ ಅನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ 10 ದಿನಗಳಿಗೊಮ್ಮೆ 2 ಬಾರಿ ಸಿಂಪರಣೆಯನ್ನು ಮಾಡಬೇಕು. ಇನ್ನು ಭತ್ತದಲ್ಲಿ ದುಂಡಾಣು ಅಂಗಮಾರಿ ರೋಗದ ಹತೋಟಿ ಮಾಡಲು ರೈತ ಬಾಂಧವರು 0.6 ಗ್ರಾಂ ಸ್ಪೆಕ್ಟ್ರೋಮೈಸಿನ್ ಸಲ್ಫೇಟನ್ನು ಮತ್ತು 3 ಗ್ರಾಂ COCಯನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಭತ್ತದಲ್ಲಿ ಬೆಂಕಿ ರೋಗದ ಬಾಧೆ ಕಂಡುಬಂದಲ್ಲಿ 1 ಗ್ರಾಂ ಕಾರ್ಬನ್ ಡೈಸಮನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ 10 ದಿನಗಳ ಅಂತರದಲ್ಲಿ 2 ಬಾರಿ ಸಿಂಪರಣೆಯನ್ನು ಮಾಡಬೇಕು. ಭತ್ತದಲ್ಲಿ ಕಂದು ಜಿಗಿ ಹುಳುವಿನ ನಿಯಂತ್ರಣೆಯನ್ನು ಮಾಡಲು ರೈತ ಬಾಂಧವರು ಇಮಿಡಾಕ್ಲೋರೋಪೀಡ್ 0.5 ಮಿಲಿಲೀಟರ್ ಅಥವಾ ಥಯಾಮಿಥಾಕ್ಸಮ್ 0.7 ಗ್ರಾಮನ್ನು ಅಥವಾ ಕ್ಲೋರಿಫೆರಿಫಾಸ್ 2 ಮಿಲಿಲೀಟರ್ ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕು. ಇನ್ನು ಕುರಿ ಸಾಕಾಣಿಕೆಯನ್ನು ಮಾಡುವಂತಹ ರೈತ ಬಾಂಧವರು ಗಮನಿಸಬೇಕು. PPR ಕಾಯಿಲೆಯ ಬಗ್ಗೆ ಈ ದಿನಗಳಲ್ಲಿ ಎಚ್ಚರ ವಹಿಸಬೇಕು. ಸೀನು, ಮೂಗಿನಿಂದ ಹೊಗೊಣ್ಣೆ, ಮೇವು ತಿನ್ನದಿರುವುದು, ಜ್ವರ ಇತ್ಯಾದಿ ರೋಗ ಲಕ್ಷಣಗಳು ಕಂಡುಬಂದಲ್ಲಿ ತಕ್ಷಣ ಸ್ಥಳೀಯ ಪಶುವೈದ್ಯರನ್ನು ಕಾಣಬೇಕು. ಇನ್ನು ಜಾನುವಾರುಗಳನ್ನು ಸಾಕಾಣಿಕೆ ಮಾಡುತ್ತಿರುವಂತಹ ರೈತ ಬಾಂಧವರು ಗಮನಿಸಬೇಕು. ಬೇಸಿಗೆ ಸಮಯದಲ್ಲಿ ಮೇವನ್ನು ಬಣವೆ ಅಥವಾ ಸೈಲೇಜ್ ರೂಪದಲ್ಲಿ ಸಂರಕ್ಷಿಸಬೇಕು. ಇದು ಹಾಲು ಕರೆಯುವ ಹಸುಗಳಿಗೆ ಹೆಚ್ಚಿನ ಉಪಯೋಗ ಆಗ್ತದೆ. ಹೋರಿಗಳಿಗೆ ಕಸಿ ಮಾಡಿಸಲು ಬೇಸಿಗೆ ಕಾಲ ಸೂಕ್ತವಾದ ಸಮಯ ಹಾಗೂ ಗಾಯದ ನಿರ್ವಹಣೆಯು ಕೂಡ ಸುಲಭವಾಗಿರುತ್ತದೆ. ಬೇಸಿಗೆ ದಿನಗಳು ಆರಂಭಗೊಂಡಿದ್ದು 500 ಹಸುಗಳಿಗೆ ಶುದ್ಧ ನೀರು ಸದಾ ಲಭ್ಯವಿರುವಂತೆ ಎಚ್ಚರಿಸಬೇಕು. ಇದರಿಂದ ಹಾಲಿನ ಇಳುವರಿ ಮತ್ತು ಗುಣಮಟ್ಟವನ್ನು ಕಾಯ್ದುಕೊಳ್ಳಲು ಸಾಧ್ಯ ಆಗ್ತದೆ. ಕೇಳಿದ್ರಲ್ಲ ರೈತ ಬಾಂಧವರೇ, ಇದುವರೆಗೆ ಹವಾಮಾನ ವರದಿ ಮತ್ತು ಹವಾಮಾನಾಧಾರಿತ ಕೆಲವು ಕೃಷಿ ಸಲಹೆಗಳನ್ನು. ಮತ್ತೆ ನಾಳೆ ಭೇಟಿಯಾಗೋಣಲ್ಲ. ನಮಸ್ಕಾರ. ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳಿದಿರಿ ರೈತ ಬಾಂಧವರೇ. ಈಗ ಕೇಳೋಣ ಹವಾಮಾನ ವರದಿ. ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಹಾಗೂ ಭಾರತ ಹವಾಮಾನ ಮುನ್ಸೂಚನಾ ಕೇಂದ್ರ ಬೆಂಗಳೂರು. ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ನಾಳೆ ಅಂದರೆ 22/3/2022 ಹವಾಮಾನ ವರದಿ ಈ ರೀತಿಯಾಗಿದೆ. ಗರಿಷ್ಠ ಉಷ್ಣಾಂಶ 38 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ ಉಷ್ಣಾಂಶ 24 ಡಿಗ್ರಿ ಸೆಲ್ಸಿಯಸ್. ಗರಿಷ್ಠ ಆರ್ದ್ರತೆಯ ಪ್ರಮಾಣ 46% ಇರಲಿದೆ. ಇನ್ನು ಕನಿಷ್ಠ ಆರ್ದ್ರತೆ 17% ಇರಲಿದೆ. ಗಾಳಿಯ ವೇಗ ಪ್ರತಿ ಗಂಟೆಗೆ 3 ಕಿಲೋಮೀಟರ್ ವೇಗ ಚಲಿಸುವ ಸಾಧ್ಯತೆ ಇದೆ. ಇದುವರೆಗೆ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಹಾಗೂ ಭಾರತ ಹವಾಮಾನ ಮುನ್ಸೂಚನಾ ಕೇಂದ್ರ ಬೆಂಗಳೂರು. ಬೆಂಗಳೂರು ವಿಜ್ಞಾನಗಳ ಮುನ್ಸೂಚನೆಯಂತೆ ರಾಯಚೂರು ಜಿಲ್ಲೆಯಲ್ಲಿ ನಾಳೆ ಅಂದರೆ 22/3/2022 ಹವಾಮಾನ ವರದಿಯನ್ನು ಕೇಳಿದಿರಿ. ನಾನು ನಾರಾಯಣ ಸ್ವಾಮಿ ಅಂತ, ತಿಪ್ಪೇನಹಳ್ಳಿ ಗ್ರಾಮ, ಕೋಲಾರ ತಾಲೂಕು, ಕೋಲಾರ ಜಿಲ್ಲೆಯವರು. ನಾವು ಮೊದಲಿಂದ ವ್ಯವಸಾಯಗಾರರು. ಈಗ ಹೊಸದಾಗಿ ತೋಟಗಾರಿಕೆ ಬೆಳೆ ಮಾಡಬೇಕು ಅಂತಂದ್ಬಿಟ್ಟು ಗೋಡಂಬಿ ಹಾಕಕ್ಕೆ ಪ್ರಯತ್ನ ಪಟ್ಟಿವಿ. ನಾವು ನರೇಗಾದಲ್ಲಿ ಸಹ ಧನ ಸಹಾಯ ಪಡ್ಕೊಂಡು ಗೋಡಂಬಿ ಬೆಳೆದು ಅದರಿಂದ ತುಂಬಾ ನಮಗೆ ಪ್ರಯೋಜನ ಆಗಿದೆ. ಅದರಿಂದ ನಮಗೆ ಜೀವನೋಪಾಯಕ್ಕೆ ತುಂಬಾ ಅನುಕೂಲ ಆಗಿದೆ. ತೋಟಗಾರಿಕೆ ಬೆಳೆ ಬೆಳೆಯಲು ನರೇಗಾ ಯೋಜನೆಯ ಪ್ರಯೋಜನ ಪಡೆಯಿರಿ. ಹೆಚ್ಚಿನ ಮಾಹಿತಿಗೆ ನಿಮ್ಮ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಗ್ರಾಮೀಣಾಭಿವೃದ್ಧಿ ಆಯುಕ್ತಾಲಯದ ಪ್ರಕಟಣೆ. ರೈತ ಬಾಂಧವರೇ, ಈಗ ಕೇಳೋಣ ಕುಷ್ಟಗಿಯ ನರಸಣ್ಣ ಸೋನಾರ್ ಅವರಿಂದ ರಂಗಗೀತೆಗಳನ್ನ. ನಾಟ ನಟ ರಂಗ ಚರಿ ಪಾಹಿ ಭುವ ನೀಶ್ವರಿ, ನಾಟ ನಟ ರಂಗ ಚರಿ ಪಾಹಿ ಭುವ ನೀಶ್ವರಿ, ದೇವಿ ಶುಭಕರಿ ಶುಭಕರಿ ಮಂಗಲೆ ಶುಭಕರಿ ಮಂಗಲೆ ಶುಭಕರಿ, ನಾಟ ನಟ ರಂಗ ಚರಿ ಪಾಹಿ ಭುವ ಈಶ್ವರಿ, ನಾಟ ನಟ ರಂಗ ಚರಿ ಪಾಹಿ ಭುವ ಈಶ್ವರಿ, ಗಾನ ವಿದ್ಯಾಧಾರ ಪಾಹಿ ಬನ ಶಂಕರಿ, ಗಾನ ವಿದ್ಯಾಧಾರ ಪಾಹಿ ಬನ ಶಂಕರಿ, ಪ್ರೇಮ ದೂಷಲ ಶಾರದೆ ಶುಭಕರೀ ಪ್ರೇಮದು ಸಲಹೋ ಶಾರದೆ ಶುಭಕರಿ ನಾಟೆ ನಟ ರಂಗಚರಿ ಪಾಹಿ ಭುವ ಈಶ್ವರಿ ನಾಟೆ ನಟ ರಂಗಚರಿ ಪಾಹಿ ಭುವ ಈಶ್ವರಿ ಗಣ ವಿದ್ಯಾಧಾರ ಪಾಹಿ ಬನ ಶಂಕರಿ ಗಣ ವಿದ್ಯಾಧಾರ ಪಾಹಿ ಬನ ಶಂಕರಿ ಗಣ ವಿದ್ಯಾಧಾರ ಪಾಹಿ ಬನ ಶಂಕರಿ ಪ್ರೇಮದು ಸಲಹೋ ಶಾರದೆ ಶುಭಕರಿ ಪ್ರೇಮದು ಸಲಹೋ ಶಾರದೆ ಶುಭಕರಿ ನಾಟ ನಟರಂಗ ಚರಿ ಪಾಹಿ ಭುವ ಈಶ್ವರಿ ನಾಟ ನಟ ರಂಗ ಚರಿ ಪಾಹಿ ಭುವ ಈಶ್ವರಿ ನಾಟ ನಟ ರಂಗ ಚರಿ ಪಾಹಿ ಭುವ ಕನ ಆ ನಾಟ ನಟ ರಂಗ ಚರಿ ಪಾಹಿ ಭುವ ಈಶ್ವರಿ ನಾಟ ನಟ ರಂಗ ಚರಿ ಪಾಹಿ ಭುವ ಈಶ್ವರಿ ಕನ್ನಡ ನುಡಿ ರಾಣಿ ವೇಣಿ ಕನ್ನಡ ನುಡಿ ಸಾಧಪ ಮಪ ಧಪ ಗಮ ಪ ಗಮರಿ ಸಾಧಪ ಮಪ ಧಪ ಗಮ ಪ ಗಮರಿ ಸಮರಿ ಪಮ ಧಪ ಧನಿ ಸರಿ ಸನಿ ಧಪ ಸಮರಿ ಪಮ ಧಪ ಧನಿ ಸರಿ ಸನಿ ಧಪ ಸಾನಿ ಧಪ ಮಪ ಧಪ ಗಮ ಪ ಗಮರಿ ಸಾನಿ ಧಪ ಮಪ ಧಪ ಗಮ ಪ ಗಮರಿ ಕನ್ನಡ ನುಡಿ ರಾಣಿ ವೇಣಿ ಕನ್ನಡ ನುಡಿ ರಾಣಿ ವೇಣಿ ರನ್ನ ಪಂಪರ ಘವ ಭಾಷಾಚರಿ ರನ್ನ ಪಂಪರ ಘವ ಭಾಷಾಚರಿ ಕನ್ನಡ ನುಡಿ ರಾಣಿ ವೇಣಿ ಕನ್ನಡ ನುಡಿ ರಾಣಿ ವೇಣಿ ಮಾನ ಷಡಕ್ಷರಿ ಜೈಮಿನಿ ಮೂಡಿ ಮಾನ ಷಡಕ್ಷರಿ ಮಾನ ಷಡಕ್ಷರಿ ಮಾನ ಷಡಕ್ಷರಿ ಜೈಮಿನಿ ಮೂಡಿ ಕಾವ್ಯ ಸುಧಾಮಯ ಶ್ರೀವೇಣಿ ಕಾವ್ಯ ಸುಧಾಮಯ ಶ್ರೀವೇಣಿ ಕನ್ನಡ ನುಡಿ ರಾಣಿ ವೇಣಿ ಕನ್ನಡ ನುಡಿ ರಾಣಿ ವೇಣಿ ಕನ್ನಡ ನುಡಿ ರಾಣಿ ಕನ್ನಡ ನುಡಿ ರಾಣಿ ಕನ್ನಡ ನುಡಿ ರಾಣಿ ವೇಣಿ ಮುದದಾಲಯ ಸದಾರಣ ನೋಟ ಮುದದಾಲಯ ಸಾಧಾರಣ ನೋಟ ಮುದದಾಲಯ ಸಾಧಾರಣ ನೋಟ ಮುದದಾಲಯ ಸಾಧಾರಣ ನೋಟ ಮುದದಾಲಯ ಸಾಧಾರಣ ನೋಟ ಮುದದಾಲಯ ದಾಲಯ ದಾಲಯ ಮುದದಾಲಯ ಮುದದಾಲಯ ಮುದದಾಲಯ ಸಾಧಾರಣ ನೋಟ ಮುದದಾಲಯ ಸಾಧಾರಣ ನೋಟ ನೀಲನ ಪಾದ ಮಾರೆ